ಇಷ್ಟಾನೋ ಇಷ್ಟಾನೋ ನೀ ನಂಗೆ ಇಷ್ಟಾನೋ ಕಷ್ಟಾನೋ ಕಷ್ಟಾನೋ ನೀ ನಂಗೆ ಕಷ್ಟಾನೋ ತುಟಿ ಫುಟಿ ಎಂತಾನೋ ಎಲ್ಲ ಸ್ಥಿತಿ ಎಂತಾನೋ ನೀ ನಂಗೆ ಇಷ್ಟಾನೋ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग पहली वाली बात कहा, परंतु सभी डाले सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है रे बेटे, एक्सपीरियंस से बता रहा है, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती। ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಾತು ಮಕರಂದ. ಪಾಕ್ಷಿಕ ಕೌಟುಂಬಿಕ ಚರ್ಚೆ. ರೂಪಕ, ಇದು ದೀಪಕ್ ಅಣ್ಣನ ಕೈಯಲ್ಲಿ ಎರಡೆರಡು ಮೊಬೈಲ್ ನೋಡ್ತಾ ಇದ್ದೀನಿ ನಾನು ಇವತ್ತು. ಯಾಕೆ ಇರ್ಬೋದು ಹೇಳು? ಯಾಕೆ ಅಂದ್ರೆ ಮೊಬೈಲ್ ರೇಟ್ ಕಡಿಮೆ ಆಗಿದೆ. ಓ ಹಾಗೆ. ಈಗ ಮೊನ್ನೆ ಸೋಮವಾರದಿಂದ ನವರಾತ್ರಿ ಶುರು ಆಗಿದ್ದಲ್ಲ, ನವರಾತ್ರಿಯ ಶುಭ ಸಂದರ್ಭದಲ್ಲಿ ಎಲ್ಲ GST ಬೆಲೆಗಳು ಕೂಡ ಕಡಿಮೆ ಆಗಿದೆ, ತೆರಿಗೆ ಎಲ್ಲ ಕಡಿಮೆ ಆಗಿದೆ. ನವರಾತ್ರಿ ಸಮಯದಲ್ಲೇ ಎಲ್ಲ ಹೊಸ ವಸ್ತುಗಳನ್ನು ಖರೀದಿ ಮಾಡಬೇಕು. ಹೌದು, ಈಗ ನವರಾತ್ರಿ ಮುಗಿದ ಹಾಗೆ ಮತ್ತೆ ದೀಪಾವಳಿ ಎಲ್ಲ ಬರ್ತದೆ. GST ಎರಡು ಭಾಗ ಎರಡು ಅಂತ ಅವರು ಪ್ರಧಾನಮಂತ್ರಿಗಳ ಭಾಷಣದಲ್ಲಿ ಹೇಳಿದ್ರಲ್ಲ, GST ಭಾಗ ಎರಡರಿಂದ ಜನರಿಗೆ ಈಗ ತುಂಬಾ ಎಲ್ಲರೂ ಖುಷಿಯಾಗಿದ್ದಾರೆ. ಹೌದು, ಮೊದ್ಲೆಲ್ಲ ದೀಪಕಣ್ಣ ಈ ಬಜೆಟ್ ಅಂತ ಬರ್ತಾ ಇತ್ತಲ್ಲ, ಆಯವ್ಯಯ ಅಂತ ಹೇಳಿ ಮಂಡನೆ ಮಾಡ್ತಾ ಇದ್ರಲ್ಲ, ಯಾವ ವಸ್ತುವಿಗೆ ಜಾಸ್ತಿ ಆಗಿದೆ, ಯಾವುದಕ್ಕೆ ಬೆಲೆ ಕಡಿಮೆ ಆಗಿದೆ ಅಂತೇಳಿ ಯೋಚನೆ ಮಾಡ್ತಾ ಇದ್ರು. ಅದರಲ್ಲಿ ಕಡಿಮೆ ಆಗುವುದು ಬಹಳ ಕಡಿಮೆ, ಕಡಿಮೆ ಇತ್ತು, ಜಾಸ್ತಿ ಆಗುವುದು ಹೆಚ್ಚು. ಆದ್ರೆ ಈ ಸತ್ಯ ಹಾಗಾಗಲಿಲ್ಲ. ಈ GST ಎನ್ನುವಂತಹದ್ದು ಬಂದ ಮೇಲೆ, ಅಂದ್ರೆ ಬಂದು ಈಗ 7-8 ವರ್ಷ ಆಯ್ತು, ಈ GST ಎರಡು ಎನ್ನುವಂತಹದ್ದು ಒಂದು ಸುಧಾರಣೆ ಬಂದ ಮೇಲೆ ಶೇಕಡ 95 ವಸ್ತುಗಳಿಗೆ ಮತ್ತು ಸೇವೆಗಳಿಗೆ ಬೆಲೆ ಕಡಿಮೆ ಆಗಿದೆ. ಅದು ಎಲ್ಲರಿಗೂ ಸಂಭ್ರಮ ಪಡುವುದಕ್ಕೆ ಅವಕಾಶ ಆಗಿದೆ. ಮತ್ತೊಂದೇನಾಗಿದೆ ಅಂದ್ರೆ ಜನರಿಗೆ ಒಂದು ಅದು ಸರ್ಕಾರಕ್ಕೂ ಅರ್ಥ ಆಗಿರ್ಬೇಕು, ಜನರಿಗೆ ಒಂದು ತಮಗೆ ಭಾರ ಬೀಳ್ತಾ ಇದೆ, ತೆರಿಗೆ ಭಾರ ಬೀಳ್ತಾ ಇದೆ ಅನ್ನೋದೊಂದಿತ್ತು. ಅದು ತೆರಿಗೆಯನ್ನು ತಗೊಳ್ಳಬೇಕು ಸರ್ಕಾರ, ನಮ್ಗೆ ಡೆವಲಪ್ಮೆಂಟ್ ಮಾಡಬೇಕು, ರೋಡ್ ಬೇಕು ನಮಗೆ, ಬ್ರಿಡ್ಜ್ ಬೇಕು, ಎಲ್ಲದಕ್ಕೂ ತೆರಿಗೆಯನ್ನು ಕೊಡಬೇಕು. ನಾವು ಏನೋ ಕೊಡದೇನೆ ಸರ್ಕಾರ ಏನೋದನ್ನ ಇಲ್ಲಿಂದ ತಂದು ಹಾಕ್ಲಿಕ್ಕೆ ಆಗುದಿಲ್ಲ. ಹೌದು, ಆದ್ರೆ ಈ ಬಾರಿ ಮಧ್ಯಮ ವರ್ಗದವರಿಗೆ ಮತ್ತು ಕೆಳ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಈ GST ಅನ್ನು ಕಡಿಮೆ ಮಾಡಿದ್ರಲ್ಲ, ಇದು ಒಂದು ತುಂಬಾ ಕ್ರಾಂತಿಕಾರಿ ಬದಲಾವಣೆ. ಯಾಕಂತ ಹೇಳಿದ್ರೆ ಎರಡೇ ಸ್ಲ್ಯಾಬ್ ಮಾಡಿದ್ದಾರೆ ಈಗ 18 ಮತ್ತು 5. 18ರಲ್ಲಿ ಎಷ್ಟೋ ವಸ್ತುಗಳಿಗೆ 5 ಬಂದ್ಬಿಡ್ತವೆ. ಆ ಗ್ಯಾಪ್ ಏನಿದೆ ಅದು ಆ ಮಧ್ಯದ ಅಂತರ ಅದು ತುಂಬಾ ಇದೆ. ಒಬ್ಬರೇ ವರ್ಷಕ್ಕೆ ಒಂದು 30-40 ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಉಳಿತಾಯ, ಕಡಿಮೆ ಅಂದ್ರೆ ಉಳಿತಾಯ ಆಗುತ್ತೆ. ಆಮೇಲೆ ಮತ್ತೊಂದು ಮನುಷ್ಯರ ಒಂದು ಮೆಂಟಾಲಿಟಿ ಅಂತ ಹೇಳ್ತೀವಲ್ಲ, ಒಂದು ಯೋಚನೆ ಮಾಡುವಂತ ಒಂದು ಅಭ್ಯಾಸ ಇರ್ತದೆ. ಸ್ವಲ್ಪ ಕಡಿಮೆಗೆ ಸಿಕ್ಕಿದ್ರೆ ಒಂದು ಜಾಸ್ತಿ ತಗೊಂಡ್ಬಿಡುವ. ಹೌದು, ಈಗ ಬಟ್ಟೆ ಇಲ್ದಿದ್ರೆ ಯಾವ್ದೋ ಒಂದು ವಸ್ತುವನ್ನ ಖರೀದಿ ಮಾಡಬೇಕು, ಅದು ಮೊಬೈಲ್ ಆಗ್ಬಹುದು, ಟಿವಿ ಆಗ್ಬಹುದು, ಇನ್ನೊಂದಿದ್ರೆ ಹಳತರಲ್ಲಿ ಸ್ವಲ್ಪ ರಿಪೇರಿ ಮಾಡಿಕೊಂಡು ಈ ವರ್ಷಕ್ಕೆ ಸುಧಾರಿಸುವ, ಮುಂದಿನ ವರ್ಷ ನೋಡುವ, ಪರಿಸ್ಥಿತಿ ಸುಧಾರಣೆ ಆದ್ರೆ ನೋಡುವ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಈಗ ಹಾಗಲ್ಲ, ಸ್ವಲ್ಪ ಬೆಲೆ ಕಡಿಮೆ ಇರುವಾಗ ಹೊಸ್ತನ್ನ ಕೊಂಡುಕೊಳ್ಳುವಂತ ಒಂದು ಯೋಚನೆ ಮಾಡೋದು ಪ್ರವೃತ್ತಿ ಜಾಸ್ತಿ ಆಗ್ತದೆ. ಹಾಗಾಗಿ ಗ್ರಾಹಕರಿಗೆ ಕಡಿಮೆ ಬೆಲೆಗೆ ಸಿಗ್ತದೆ, ಜೊತೆಗೆ ಮಾರಾಟ ಮಾಡುವವರಿಗೆ ಅಥವಾ ಉತ್ಪಾದಕರು ಏನಿರ್ತಾರೋ ಅವರಿಗೂ ಕೂಡ ಹೆಚ್ಚು ಹೆಚ್ಚು ಉತ್ಪನ್ನಗಳು ಮಾರಾಟ ಆಗ್ತವೆ. ಯಾಕಂದ್ರೆ ಈಗ ರಫ್ತು ಮಾರ್ಕೆಟ್ ನಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರೋದ್ರಿಂದ ದೇಶದ್ದು, ನಮ್ಮ ದೇಶದ 140 ಕೋಟಿ ಜನ ಇದಾರೆ. ಹೊರಗಡೆಯಿಂದ ನಾವು ತಂದುಕೊಂಡು ಅದನ್ನ ಇಲ್ಲಿ ಖರೀದಿ ಮಾಡೋದಕ್ಕಿಂತ ನಾವೇ ಉತ್ಪಾದನೆ ಮಾಡಿ ಇಲ್ಲೇ ನಮ್ಮ ಜನರಿಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಿ ಇಲ್ಲೇ ಅದನ್ನ ಮಾರಾಟ ಮಾಡಿ ಕಡಿಮೆ ದರದಲ್ಲಿ ಕೊಟ್ರೆ ಜನರು ಖುಷಿ ಮತ್ತೆ ದೇಶದ ಒಂದು ಆರ್ಥಿಕತೆನೂ ತುಂಬಾ ಗಟ್ಟಿಯಾಗುತ್ತೆ. ಅಂದ್ರೆ ರೂಪಕ, ವಸ್ತುವನ್ನ ನಾವು ಹೆಚ್ಚು ಹೆಚ್ಚು ಕೊಂಡುಕೊಂಡ ಹಾಗೆ ಜಿ ಎಸ್ ಟಿ ಕೂಡ ಸರ್ಕಾರಕ್ಕೆ ತೆರಿಗೆ ಹೋಗ್ತದಲ್ಲ, ಅದರ ಪ್ರಮಾಣವು ಕೂಡ ಜಾಸ್ತಿ ಆಗ್ತದೆ ಹೋಗ್ತದೆ, ಅದು ದೇಶದ ಅಭಿವೃದ್ಧಿಗೆ ಬಳಕೆ ಆಗ್ತದೆ ಅಂತ. ಈಗ ನಾವು ಹೇಳ್ತೀವಲ್ಲ 100-150 ಲಕ್ಷ ಕೋಟಿ ಪ್ರತಿ ತಿಂಗಳು ಕೂಡ ಜಿ ಎಸ್ ಟಿ ರೂಪದಲ್ಲಿ ಸಂಗ್ರಹ ಆಗ್ತಾ ಇದೆ ಅಂತ, ಅದು ದೇಶದ ಅಭಿವೃದ್ಧಿಗೆ ಬಳಕೆ ಆಗ್ತದೆ ಅಂತ ಹೇಳಿ. ನಮ್ಮ ರಸ್ತೆಗಳು, ಟ್ರೈನ್ಗಳು, ನಮ್ಮ ಬ್ರಿಡ್ಜ್ಗಳು, ಬೇರೆ ಬೇರೆ ವೈಜ್ಞಾನಿಕ ನಮ್ಮ ಒಂದು ಸಂಶೋಧನೆ ಅವೆಲ್ಲವೂ ನಮ್ಮ ದೇಶ ಈಗ ಒಂದ್ ಕಡೆ ಹೋಗ್ಬೇಕಂತಂದ್ರೆ ತೆರಿಗೆನಂತೂ ಕೊಡ್ಲೇಬೇಕು. ತೆರಿಗೆ ಕೊಡದ್ರೆ ನಾವೇನು ಮಾಡ್ತೀವಿ ಅನ್ನೋದಕ್ಕೆ ಆಗೋದಿಲ್ಲ. ಆದ್ರೆ ಕಡಿಮೆ ಆಗಿ ತೆರಿಗೆಯಲ್ಲಿ ತೆರಿಗೆಯನ್ನು ಕಳತನ ಮಾಡಬಹುದು ಅಷ್ಟೇ. ಈಗ ತೆರಿಗೆಯನ್ನು ಮುಚ್ಚಿಡುವಂತಿತ್ತಲ್ಲ, ವರ್ಗದವ್ರ ಪರಿಸ್ಥಿತಿ ಯಾವಾಗ್ಲೂ ಒಂದೇ ತರ ಇತ್ತು ಅಂತ. ಮನೆಯಲ್ಲಿ ಬಜೆಟ್ ಹಾಕೊಳ್ತಿದ್ರು, ತಿಂಗಳಲ್ಲಿ ಇಷ್ಟರಲ್ಲೇ ಖರ್ಚು ಮಾಡ್ಬೇಕಿತ್ತು, ಅಗತ್ಯಗಳಿಗೆ ಖರ್ಚು ಮಾಡುದು ಜಾಸ್ತಿ. ಈಗ ಏನಾಗ್ತದೆ, ಅವ್ರದ್ದು ಖರೀದಿಯ ಸಾಮರ್ಥ್ಯ ಅವ್ರಿಗೆ ಜಾಸ್ತಿ ಆದ್ಮೇಲೆ ಅವ್ರ ಜೀವನ ಮಟ್ಟನೂ ಸುಧಾರಣೆ ಆಗ್ತದಲ್ಲ. ಜೊತೆಗೆ ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟೋ ಈ ಔಷಧಗಳಿಗೆ ಇಂಜೆಕ್ಷನ್ ಎಲ್ಲ ಹೇಳ್ತೇವಲ್ಲ, ಅದು 5 ಬದಲಿಗೆ %0 ಜಿ ಎಸ್ ಟಿ, ಅಂದ್ರೆ ಬೆಲೆ ತುಂಬಾ ಕಡಿಮೆ ಆಗಿದೆ ಅಂತ. ಜೀವ ರಕ್ಷಕ ಔಷಧಿಗಳು 30-35 ಔಷಧಿಗಳು ಕಡಿಮೆ ಮಾಡಿದ್ದಾರೆ. ಮತ್ತೊಂದಂದ್ರೆ ಈಗ ಇಡೀ ಜಗತ್ತಿನಲ್ಲೇ ಭಾರತದಲ್ಲಿ ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗೋದಂತೆ, ಹಾಗಾಗಿ ಎಕ್ಸ್ಪೋರ್ಟ್ ಹೆಚ್ಚಾಗ್ತಾ ಇರ್ತದೆ. ಈಗ ಕಡಿಮೆ ಇದ್ದದ್ದನ್ನು ಮತ್ತೆ ಕಡಿಮೆ ಮಾಡಿದ್ದಾರೆ. ಇದರಿಂದ ಏನಾಗ್ತದೆ ಅಂದ್ರೆ ಕ್ಯಾನ್ಸರ್ ಎಲ್ಲ ಬಂದಾಗ ಕುಟುಂಬಗಳು ಮಾನಸಿಕವಾಗಿ ಇದಾಗ್ತವೆ, ದುಡ್ಡು ಹೊಂದಿಸೋದಕ್ಕಾಗೋದಿಲ್ಲ. ಔಷಧಿಗಳ ಮೇಲೆ ತೆರಿಗೆನೇ ಹೆಚ್ಚಾಗಿರೋದ್ರಿಂದ ಅವರಿಗೆ ಕಷ್ಟ ಆಗ್ತಿತ್ತು. ಈಗ ಇದಾಗಿರೋದ್ರಿಂದ ಆರೋಗ್ಯ ಒಂದು 100 ಜನರಲ್ಲಿ ಒಂದು 80 ಜನ ಬದುಕಿದ್ರು ಅಂದ್ರೆ ಈ ಮಾಡಿದ ಸಾರ್ಥಕ. ಈ ದುಶ್ಚಟಗಳು ಅಂತೇನಂತ ಅದಕ್ಕೆಲ್ಲ ಜಾಸ್ತಿ ಮಾಡ್ಬಿಟ್ಟಿದ್ದೆ. ನಾನು ಹೇಳಿದ್ರೆ 40-100 ಬೇಕಿದ್ರೆ ಮಾಡ್ಕೊಂಡೆ. ಅದಕ್ಕೆ ಅವರು ಕರೆದಿದ್ದೇನೆ ಸಿಮ್ ಮಟೀರಿಯಲ್ಸ್ ಅಂತ ಕರೆದಿದ್ದಾರೆ, ಪೌಡರ್ ವಸ್ತುಗಳು, ಈ ತಂಬಾಕು, ಗುಟ್ಕಾಗಳು ಮತ್ತು ಆಲ್ಕೋಹಾಲ್ ಇರೋ ಪ್ರಾಡಕ್ಟ್ ಗಳು, ಅವಕ್ಕೆಲ್ಲ ಮಾಡಿದರೆ ಮಾಡಬೇಕು. ಮತ್ತೆ ಅದು ಸ್ವಲ್ಪ ಹೆಚ್ಚನೆ ಮಾಡಬೇಕು, ಯಾಕಂದ್ರೆ ನಮ್ಮ ಯೋಜನೆ ಅದನ್ನು ತಗೊಂಡು ಹಾಳಾಗೋಕ್ಕಿಂತ ಆರೋಗ್ಯ ಸಮಸ್ಯೆಗಳು ಜಂಕ್ ಫುಡ್ ಮಾಡಿದ್ದಾರೆ, ಅದು ಹಾರ್ಟ್ ಅಟ್ಯಾಕ್ಗೆ ಮೊದಲನೇ ಕಾರಣ ಆಗ್ತದೆ ಈ ಜಂಕ್ ಫುಡ್ ಅನ್ನೋದು. ಈಗ ಸರ್ಕಾರಕ್ಕೂ ಅರಿವಾಗಿದೆ, ಅದನ್ನ ತಿನ್ಬೇಡ ಅಂದ್ರೆ ಜನರಿಗೆ ಯಾರು ಹೆರಿಕೆ ಮಾಡ್ಲಿಕ್ಕೆ ಆಗುದಿಲ್ಲ, ನೀವು ತಿನ್ಬೇಡಿ ಅಂತ. ಈ ತರ ಮಾಡಿದ್ರೆ ಅದನ್ನ ಖರೀದಿ ಮಾಡೋಕೆ ಇದು ಕಡಿಮೆ ಆಗುತ್ತೆ. ಅವಾಗ ಟ್ಯಾಕ್ಸ್ ಹೆಚ್ಚಾದ್ರೆ, ರೇಟ್ ಹೆಚ್ಚಾದ್ರೆ, ಈಗ ನೀವು ಹೇಳಿದಾಗೆ ಟ್ಯಾಕ್ಸ್ ಹೆಚ್ಚಾದ್ರೆ ಖರೀದಿ ಕಡಿಮೆ ಆಗ್ತದೆ, ಟ್ಯಾಕ್ಸ್ ಕಡಿಮೆ ಆದ್ರೆ ಖರೀದಿ ಹೆಚ್ಚಾಗ್ತದೆ. ಹೌದು ಹೌದು. ಜೊತೆಗೆ ಈ ಖುಷಿಯಲ್ಲಿ ಈಗ ದಾಂಡಿ ಅಂತ ಹೇಳ್ತಾ ಇದ್ದೆ, ಈ ನವರಾತ್ರಿ ಸಂದರ್ಭದಲ್ಲಿ ಅಂತೂ ಈ ನೃತ್ಯ ಮಾಡುವಂತಹದ್ದು ಬಹುಶಃ ಈಗ ಇತ್ತೀಚೆಗೆ ಜನಪ್ರಿಯ ಆಗ್ತಾ ಇದೆ. ಅದು ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಕೂಡ ಬರ್ತಾ ಇದೆ. ಮೊದ್ಲೆಲ್ಲ ಬಹುಶಃ ಮಹಾರಾಷ್ಟ್ರ ಈ ಕಡೆ ಎಲ್ಲ ಜಾಸ್ತಿ ಇತ್ತು. ಈಗ ದಾಂಡಿಯಾದ್ರೆ ಈಗ ಮೊದ್ಲೇನಾಗ್ತಿತ್ತಂದ್ರೆ, ಮೊದ್ಲು ಇಲ್ಲಿ ಉತ್ತರ ಭಾರತದಿಂದ ಮತ್ತು ರಾಜಸ್ಥಾನ ಗುಜರಾತಿಂದ ಬಂದ ಜನ ಅದನ್ನ ಪ್ರಾರಂಭ ಮಾಡಿದ್ರು. ಅವರು ಅವ್ರಿಗೋಸ್ಕರನೇ ಮಾಡ್ಕೋತಾ ಇದ್ರು, ಯಾಕಂದ್ರೆ ಅವ್ರ ಸಂಪ್ರದಾಯ ಅದು. ಹೌದು, ಅದನ್ನು ನೋಡಿದ ಇಲ್ಲಿ ಲೋಕಲ್ ಜನ ನಾವು ಮಾಡೋಣ ಅಂತ ಮಾಡಿದ್ರು. ಈಗ ಅದನ್ನ ಮಾಡ್ತಾ ಇದಾರೆ. ಓಕೆ, ಅದ ಯಾಕಂದ್ರೆ ಹೇಳಿದ್ರೆ ಚೆನ್ನಾಗಿದೆ ಅಂದ್ರೆ ಹುಡುಗರಿಗೆ ಮನೆಯಲ್ಲಿದ್ದು ಬೇಜಾರು ಬಂದು ಇರ್ತದೆ, ಬೆಳಗಿನ ಸಂಜೆ ಕೆಲಸ ಮಹಿಳೆಯರು ಅವರೆಲ್ಲ ಅಲ್ಲಿ ಬಂದು ದಾಂಡಿಯ ಮಾಡ್ತಾರೆ, ಅದನ್ನ ನೋಡಿ ನೋಡ್ಲಿಕ್ಕೆ ಜನನೂ ಬರ್ತಾರೆ, ಅದ್ರ ಪಾರ್ಟಿಸಿಪೇಟ್ ಮಾಡೋರಿಗೂ ಸಂತೋಷನೇ. ಮತ್ತೆ ಒಂದು ಧಾರ್ಮಿಕ ಪ್ರಜ್ಞೆನೂ ಅದರಿಂದ ಬೆಳೀತದೆ. ದೇವಸ್ಥಾನಗಳಿಗೆ ಹೋಗಿ ಅದನ್ನ ಮಾಡಿ ದೇವಸ್ಥಾನ ಬಹುಶಃ ಎಲ್ಲ ದೇವಸ್ಥಾನದ ಎದುರುಗಳನ್ನೇ ಈ ದಾಂಡಿಯ ನೃತ್ಯ ಮಾಡ್ತಾರೆ. ಅವರು ಮಕ್ಕಳೆಲ್ಲ ದೇವರನ್ನ ನೆನೆಸ್ಕೊಳ್ಳೋದು ಕಡಿಮೆ ಸಮಯದಲ್ಲಾದ್ರೂ ದೇವರು ಒಂದು 9-10 ದಿನ ದೇವರನ್ನ ನೆನಪು ಮಾಡ್ಕೊಳ್ಳಿ ಅನ್ನೋದು. ಮತ್ತೊಂದು ಕೆಲವರಲ್ಲಿ ಒಳ್ಳೆ ಆರ್ಟ್ ಇರ್ತದೆ, ಅದನ್ನ ಪ್ರದರ್ಶನ ಮಾಡೋದಕ್ಕಿದೊಂದು. ಮತ್ತೆ ಮತ್ತೆ ಹಾರ್ಟ್ ನ ಬಗ್ಗೆ ಮಾತಾಡ್ತೀನಿ ಏನು ದೀಪಕ್? ಆರ್ಟ್. ಸರಿ ಸರಿ ಸರಿ ಸರಿ ಸರಿ ಸರಿ. ಅಲ್ಲ ಈಗ ದಾಂಡಿಯ ಸರಿ, ಈ ನವರಾತ್ರಿ ಉತ್ಸವ ಎನ್ನುವಂತಹದ್ದು 9 ದಿವಸಗಳ ಒಂದು ರೀತಿಯ ಒಂದು ಶಕ್ತಿ ಪೂಜೆ ಅಂತ ಹೇಳ್ಬೇಕು. ಅಂದ್ರೆ ಬೇರೆ ಬೇರೆ ರೂಪದಲ್ಲಿ ದೇವಿಯನ್ನ ಆರಾಧಿಸುವಂತಹದ್ದು. ಪ್ರಾರಂಭಿಕ 3 ದಿವಸಗಳಲ್ಲಿ ಸಾಮಾನ್ಯವಾಗಿ ದುರ್ಗಾ ಅಥವಾ ಏನು ದುಷ್ಟ ದಮನ ಅಂತ ಇದೆಯಲ್ಲ, ಆ ದುರ್ಗೆ ಪೂಜೆಯನ್ನ ಮಾಡುವಂತಹದ್ದು. ಆ ನಂತರದಲ್ಲಿ 3 ದಿವಸ ಶಕ್ತಿ ಅಂದ್ರೆ ಲಕ್ಷ್ಮೀ ಪೂಜೆ. ಹೌದು, ಕೊನೆಯ ಮೂರು ದಿವಸ ಶಾರದಾ ಪೂಜೆ ಅಂತ ಹೇಳಿ, ಅಂದ್ರೆ ವಿದ್ಯಾಲಕ್ಷ್ಮಿ ಅಂತಲೂ ಕರೀತಾರೆ, ಲಕ್ಷ್ಮೀ ಪೂಜೆ ಅಂತ ಮಾಡ್ತಾರೆ. ಸೊ ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ರೂಪದಲ್ಲಿ ಶಕ್ತಿಯ ಆರಾಧನೆ ಅಂತ. ಮೈಸೂರು ದಸರಾ, ಮಡಿಕೇರಿ ದಸರಾ, ಮಂಗಳೂರು ದಸರಾ ಅಂತ ಎಲ್ಲ ಹೇಳ್ತೀವಿ. ಅದು ದಸರಾ ಎಲ್ಲ ಒಂದೇ, ಮತ್ತೊಂದು ಅಂತ ಹೇಳಿದ್ರೆ ಅದು ನಮ್ಮ ಹಿಂದಿನವ್ರ ಕಲ್ಪನೆನೂ ನೋಡ್ಬೇಕು, ಶಕ್ತಿಯನ್ನು ನಾಶ ಮಾಡಿ ನಾವು ಹಣವನ್ನು ಗಳಿಸ್ಬೇಕು, ಜೊತೆಗೆ ವಿದ್ಯೆಯನ್ನು ಗಳಿಸಿ ಸರಸ್ವತಿ ಪೂಜೆ ಮಾಡ್ಬೇಕು ಅನ್ನೋದ್ರಿಂದ ಒಂದು ಭಾವನೆ ಇದೆಯಲ್ಲ, ಅದ್ರ ಹಿಂದಿರೋ ಆ ಭಾವನೆಯನ್ನ ನಾವು ಅರ್ಥ ಶ್ಲಾಘನೆ ಮಾಡುವಂತದ್ದು. ಇದು ನಾವು ಪ್ರಾಥಮಿಕ ಶಾಲೆಯಲ್ಲಿ ಹೋಗುವ ಸಂದರ್ಭದಲ್ಲೆಲ್ಲ ಶಾಲೆಯಲ್ಲಿ ಅಕ್ಷರಾಭ್ಯಾಸವನ್ನ ಮಾಡ್ತಿದ್ದರು. ಈಗಲ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಎಲ್ಲ ಮಾಡ್ತಾರೆ, ಶಾಲೆಯಲ್ಲಿ ಕೂಡ ಅಕ್ಷರಾಭ್ಯಾಸವನ್ನ ಮಾಡ್ತಾ ಇದ್ರು. ಈ ವಿಜಯದಶಮಿ ದಿವಸ ಬೆಳಿಗ್ಗೆ ಹೊತ್ತು ಅಕ್ಷರಾಭ್ಯಾಸವನ್ನ ಮಾಡಿಸುವಂತಹದ್ದು, ಪ್ರಾರಂಭಿಕವಾಗಿ ಏನು ಓಂ ಅಂತ ಬರೆಯುವಂತಹದ್ದು ಅಥವಾ ಹಾಗೆ ಅಕ್ಷರಾಭ್ಯಾಸವನ್ನ ಪ್ರಾರಂಭಿಸುವುದಕ್ಕೂ ಕೂಡ ಶುಭ ಮುಹೂರ್ತ ಇರುವಂತ. ಮತ್ತೆ ಇನ್ನೊಂದು ಹೇಳ್ತಾರೆ, ದಸರಾ ಮೊದಲನೇ ದಿನದಿಂದ ಅಂದ್ರೆ ಮಹಾಲಯ ಅಮಾವಾಸ್ಯೆ ಆದ ತಕ್ಷಣ ಬ್ರಹ್ಮಾಂಡದ ಉತ್ಪತ್ತಿ ಶುರುವಾಯಿತು ಅಂತ ಹೇಳ್ತಾರೆ. ಈ ಸಮಯದಲ್ಲಿ ದಸರಾ ಸಮಯದಲ್ಲಿ ಮೊಳಕೆ ಬರುವಂತ ವಸ್ತುಗಳನ್ನ ಇಟ್ಟು ದೇವರಿಗೆ ಪೂಜೆ ಮಾಡ್ತಾರೆ, ಮತ್ತೆ 9 ದಿನಗಳವರೆಗೂ ಅದನ್ನು ಪೂಜೆ ಮಾಡಿ ಆಮೇಲೆ ಅದನ್ನ ವಿಸರ್ಜನೆ ಮಾಡ್ತಾರೆ. ಮತ್ತೆ ನಮ್ ಈ ಕಡೆ ಎಲ್ಲ ದೀಪಕಣ್ಣ ಈ ಕದ್ರ ಹಬ್ಬ ಎಲ್ಲ ಮಾಡ್ತಾರೆ, ಮತ್ತೇನೆ ಈಗೆಲ್ಲ ಹೊಸ ಹೊಸ ಅಕ್ಕಿ ಮಾಡ್ತಾರೆ, ಅಂದ್ರೆ 9 ದಿವಸದಲ್ಲಿ ಯಾವ್ದಾದ್ರು ಒಂದ್ ದಿವಸ ಮಾಡ್ತಾರೆ. ಅದಂದ್ರೆ ನಮ್ಮೆಲ್ಲ ಪ್ರೋಟೀನ್ ಸಿಗ್ಲಿ, ಈ ಮೊಳಕೆಗಳಿಂದ ಒಳ್ಳೆ ವಿಟಮಿನ್ ಗಳು ಬರ್ಲಿ ಅನ್ನೋ ಒಂದು ಭಾವನೆ ಇದಿರ್ಬೇಕು ಬಹುಶಃ ಅವರಿಗೆ. ಹಾಗಾಗಿ ಅದನ್ನೆಲ್ಲ ಮಾಡಿ ಅದನ್ನ ಆಹಾರದಲ್ಲಿ ಆ ದಿವಸ ಸೇವನೆ ಮಾಡೋದು ಅದೆಲ್ಲ ಮಾಡ್ತಾ ಇದ್ರು. ಈಗ ನಾವೆಲ್ಲ ಡಯಾಬಿಟಿಸ್ ಬಂದವರು ಮೊಳಕೆ ತಿನ್ಬೇಕು ಅಂತ ಹೇಳ್ತೀವಲ್ಲ, ಅವರು ಆರೋಗ್ಯ ಮಂತ್ರಿ ಆಗಿದ್ದಾಗಲೇ ಜನ ಮಾಡ್ತಾ ಇದ್ರು. ಅದಕ್ಕಿಂತ ಮುಖ್ಯವಾಗಿ ಯಾವುದೇ ಆಹಾರ ಸೇವಿಸುವುದಕ್ಕಿಂತ ಮೊದಲು ಆಹಾರ ಎಲ್ಲಿಂದ ಬಂದಿದೆ ಅನ್ನೋದನ್ನು ಕೂಡ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಅಂತ. ಈ ಧಾನ್ಯ ಲಕ್ಷ್ಮಿ ಅಂತಿದ್ಯಾ, ಧಾನ್ಯವನ್ನ ಬರೀ ಧಾನ್ಯ ಅಂತ ನಾವು ಆಹಾರ ಅಂತ ತಿಳ್ಕೊಳ್ಳೋದಿಲ್ಲ, ಅದು ಧಾನ್ಯ ಲಕ್ಷ್ಮಿ ಅಂತಲೇ ಕರಿತೀವಿ ಅಂತ. ಹಾಗಾಗಿ ಬೇರೆ ಬೇರೆ ರೀತಿಯಲ್ಲಿ ನಿಸರ್ಗವನ್ನ ನಾವು ಪೂಜೆ ಮಾಡುವಂತಹದ್ದು. ಮತ್ತೆ ದೇವಕಣ್ಣ, ನೀವೇ ಆವಾಗ ಹೇಳ್ತಿದ್ಯಲ್ಲ ಬೇರೆ ಬೇರೆ ಬಣ್ಣದ ಬಟ್ಟೆಯನ್ನೆಲ್ಲ ತೊಟ್ಟು ಸಂಭ್ರಮಿಸ್ತಾರೆ ಅಂತ ಹೇಳಿ, ಹೇಳೋದ್ರ ಬಗ್ಗೆ. ಅದು ಈ ನವರಾತ್ರಿ ದಿನ ಆಯಾ ಅಂದ್ರೆ ಒಂದು ದಿನ ಶೈಲಪುತ್ರಿ, ಒಂದು ದಿನ ದುರ್ಗಾ, ಈ ತರ ಬೇರೆ ಬೇರೆ ದೇವರದ್ದು ಇರ್ತದೆ. ಆ ದೇವರಿಗೆ ಅನ್ವಯ ಆಗುವಂತ ಬಟ್ಟೆಯನ್ನ ಬೇರೆ ಬೇರೆ ಬಣ್ಣಗಳು ಅದನ್ನ ನೋಡಿದೆ ನಾನು ಸೋಮವಾರ ದಿನ ಅದನ್ನ ನಾನು ನೋಡಿದೆ. ಮತ್ತು ಈ ಪತ್ರಿಕೆಗಳಲ್ಲೂ ಈಗ ಒಂದು ಸೆಲ್ಫಿ ಫೋಟೋ, ಸೆಲ್ಫಿ ಫೋಟೋ ಆಯಾ ದಿವಸದ ಬಣ್ಣದ ಇದನ್ನ ಆ ಮಾಧ್ಯಮಗಳಲ್ಲಿ ಅದನ್ನ ಹಾಕೊಂಡು ಜನ ಸಂಭ್ರಮಿಸೋದು, ಅದನ್ನ ಪತ್ರಿಕೆಗಳಲ್ಲಿ ಪ್ರಕಟ ಮಾಡುದು. ಆ ದಿವಸಕ್ಕೆ ಒಂದೊಂದು ಇದು ಬರುತ್ತೆ, ಬಟ್ ಅದು ಪ್ರತಿ ಸಲ ಒಂದೇ ಸಿರಿನಲ್ಲಿ ಒಂದೇ ಇದ್ರಲ್ಲಿ ಬರುದಿಲ್ಲ, ಅದು ಚೇಂಜ್ ಆಗ್ತಾ ಇರ್ತದೆ. ಒಂದು ದಿನ ಒಂದು ವರ್ಷ ಬಿಳಿ ಮೊದಲನೇ ಸಲ ಬಂದ್ರೆ ಕೆಂಪು ಮೊದಲನೇ ಸಲ ಬಂದಿರ್ತದೆ ಈ ತರ. ಆದ್ರೆ ಅದನ್ನ ಹಾಕಿ ಸಂಭ್ರಮ ಮಾಡಿ 9 ಬಣ್ಣದ ಬಟ್ಟೆಯನ್ನು ಹಾಕುದು ಒಂದು ಸಂತೋಷದ ವಿಷಯನೇ. ಆಮೇಲೆ ಈ ಪುರಾಣಗಳಲ್ಲೆಲ್ಲ ಬರುವಂತಹ ಈ ರಕ್ಕಸರು ಅಂತ ಇರ್ತಾರಲ್ಲ, ದಾನವರು ಅಂತ, ಆ ಕಾಲದಲ್ಲಿ ಶುಂಭ ನಿಶುಂಭರಂತೆ, ಚಂಡಮುಂಡ್ರಂತೆ, ಮಧುಕ ಇಟಬರಂತೆ, ಮತ್ತೆ ಬೇರೆ ಬೇರೆ ರಕ್ಕಸರ ವಿಷಯಗಳು ಬರ್ತವೆ. ಆದ್ರೆ ಈಗಿನ ಕಾಲಕ್ಕೆ ಅದನ್ನ ಹೋಲಿಕೆ ಮಾಡಿದ್ರೆ ಈ ಎಲ್ಲ ರಕ್ಕಸರು ಕೂಡ ಹೊರಗಡೆ ಇರಬೇಕಾಗಿಲ್ಲ ಅಂತ, ಮನಸ್ಸಿನ ಹೊರಗಡೆ ಇರುವಂತಹದ್ದು, ಈ ರಕ್ಕಸತನವನ್ನ ಬಿಡಬೇಕು ಅನ್ನುವಂತಹದ್ದು ಕೂಡ ಈ ಸಂದೇಶ ಇದೆ ಈ ನವರಾತ್ರಿಯಲ್ಲಿ. ಕೆಟ್ಟದ್ದನ್ನು ತೆಗೆದು ಒಳ್ಳೆಯದನ್ನ ಇದು ಮಾಡೋದು ಅಂತ ದೇವಿ ರೂಪದಲ್ಲಿ ನಾವು ಅದನ್ನ ಪೂಜೆ ಮಾಡ್ತೀವಿ. ಮನಸ್ಸಲ್ಲಿರೋ ಕೆಟ್ಟದನ್ನು ತೆಗಿಬೇಕು ಅನ್ನೋದೇ ಭಾವನೆ ಇದೆ ಅದರಿಂದ. ಆಮೇಲೆ ರೂಪಕ ಮತ್ತೆ ಏನೇನೋ ಇದೆ ಅಂತೆಲ್ಲ, ನವರಾತ್ರಿ ಅನ್ನೋ ಇದನ್ನಾಡಿದ್ದು ಒಂದು 2 ತಾರೀಕು ತನಕ ಇದೆ, ನವಮಿ ಇದೆ, ವಿಜಯದಶಮಿ ಅಂತ ಆಚರಣೆ ಮಾಡ್ತೀವಿ, ವಿಶೇಷವಾಗಿ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತೆಲ್ಲ ಹಾಡೆಲ್ಲ ಕೇಳಿದ್ವಿ. ಅದಲ್ಲದೆ ನಾಡಿದ್ದೇನು 28ಕ್ಕೆ ವಿಶ್ವ ರೇಬಿಸ್ ದಿನ ಅಂತ ಕೇಳ್ತೀವಿ. ಈಗ ಕಾರವಾರ ಪೇಟೆಯಲ್ಲೆಲ್ಲ ನೋಡ್ತಾ ಇರ್ತೀವಿ, ಸಾಮಾನ್ಯ ಎಲ್ಲ ಪೇಟೆಯಲ್ಲಿಯೂ ಕೂಡ ಈ ರಸ್ತೆ ಬದಿಯಲ್ಲಿರುವಂತಹ ಈ ನಾಯಿಗಳು ಇರ್ತವಲ್ಲ, ಬೀಡಾಡಿ ನಾಯಿಗಳು ಅಂತ ಹೇಳ್ತೀವಲ್ಲ, ಅವುಗಳ ಮೂಲಕ ಇಂಥ ಒಂದು ಕಾಯಿಲೆಗಳು ಕೂಡ ರೇಬಿಸ್ನಂತಹ ಒಂದು ವೈರಾಣುವಿಂದ ಬರುವಂತಹ ಒಂದು ರೋಗಗಳು ಕೂಡ ಹರಡಬಹುದು ಅಂತ. ಸೊ ನಮ್ಮ ಜಾಗೃತಿಯಲ್ಲಿ ನಾವು ಇರಬೇಕು. ದೇಶಮಣ್ಣ, ಮೊನ್ನೆ ನಮ್ಮ ಮನೆ ಹತ್ರ ಒಂದು 5-6 ಜನ ಹುಡುಗರು ಬಂದಿದ್ದಾರೆ, ನಾಯಿಯನ್ನ ಹಿಡಿದ್ರು, ಆ ಬಲೆ ಒಳಗೆ ಹಾಕಿ ಹಿಡಿದು ಅದನ್ನ ತಿಳಿಸ್ತಾರೆ, ನಾಯಿ ಎಲ್ಲಿ ಹೋಗ್ಲಿಕ್ಕೂ ಆಗುದಿಲ್ಲ, ಆಮೇಲೆ ಅದಕ್ಕೆ ಇಂಜೆಕ್ಷನ್ ಕೊಡ್ತಾರೆ. ಕೇಳಿದ್ವಿ ಏನಪ್ಪ ಇದು ಅಂತ, ಹೇಳಿದ್ರು ಅವರು ಇದು ರೇಬಿಸ್ ಇಂಜೆಕ್ಷನ್, ಎಲ್ಲ ಕಡೆ ಬಿರಿನಾಯಿಗಳಿಗೂ ಕೊಡ್ತಾ ಇದೀವಿ ಅಂತ ಹೇಳಿದ್ರು. ರೇಬಿಸ್ ಇಂಜೆಕ್ಷನ್ ಕೊಟ್ಟು ನಾಯಿ ಕಚ್ಚಿದ್ರೆ ರೇಬಿಸ್ ಬರೋದಿಲ್ಲ ಅಂತ, ಅದು ತಪ್ಪು. ಡಾಕ್ಟರ್ ಮೊನ್ನೆ ಒಂದು ಡಾಕ್ಟರ್ ಹೇಳ್ತಾ ಇದ್ರು, ರೇಬಿಸ್ ಇಂಜೆಕ್ಷನ್ ಕೊಟ್ಟು ನಾಯಿ ನಮ್ಗೆ ಕಚ್ಚಿದ್ರು ರೇಬಿಸ್, ಅದಕ್ಕೆ ರೇಬಿಸ್ ಬರೋದಿಲ್ಲ, ಬಟ್ ಅದ್ರ ಬಾಡಿಯಲ್ಲಿ ರೇಬಿಸ್ ಇರ್ತದೆ. ಅದು ಯಾರ ದೇಹದಲ್ಲಿ ಅದನ್ನ ತಡೆಗಟ್ಟು ಶಕ್ತಿ ಇರೋದಿಲ್ವ ರೇಬಿಸ್ ವೈರಸ್ ಅನ್ನ, ಅದು ಮೇಲ್ಗಡೆ ಅವರಿಗೂ ಆಗೋ ಚಾನ್ಸ್ ಇರುತ್ತೆ. ಹಾಗೆ ರೇಬಿಸ್ ಇಂಜೆಕ್ಷನ್ ಕೊಟ್ಟಿದೆ ಅನ್ನೋ ಕಾರಣಕ್ಕೋಸ್ಕರ ನಾಯಿ ಕಚ್ಚಿದ್ರೆ ರೇಬಿಸ್ ಇಂಜೆಕ್ಷನ್ ತಗೋದೇ ಇರಬೇಡಿ. ನಾಯಿ ಕಚ್ಚಿದ್ರೆ ರೇಬಿಸ್, ನಾಯಿಗೆ ರೇಬಿಸ್ ಇಂಜೆಕ್ಷನ್ ಕೊಟ್ಟರು ಮನುಷ್ಯನಿಗೆ ಆ ನಾಯಿ ಕಚ್ಚಿದ್ರೆ ನಾವು ದೇವಿಸಿ ಇಂಜೆಕ್ಷನ್ ತಗೋಬೇಕಿದ್ರು ಜನರಲ್ಲಿ ಇದು ಗೊತ್ತಿರಬೇಕಾದ ವಿಷಯ. ಇನ್ನೊಂದು ವಿಷಯವನ್ನು ಗಮನಿಸಬೇಕು, ಈಗ ಮನೆಯಲ್ಲಿ ಕಟ್ಟಿ ಸಾಕಿರುವಂತಹ ನಾಯಿಗಳಿರ್ತಾವಲ್ಲ, ಅವರು ತುಂಬಾ ಪ್ರೀತಿಯನ್ನು ಸಾಕಿರ್ತಾರೆ. ಅವಳು ಕೂಡ ಕೆಲವೊಂದು ಸಾರಿ ರೋಷ ಬರಬಹುದು, ಅಥವಾ ಏನು ಸಿಟ್ಟಾಗಬಹುದು, ಕಡಿಬಹುದು, ಕಚ್ಚಬಹುದು. ಅಂತಹ ಸಂದರ್ಭದಲ್ಲಿಯೂ ಕೂಡ ಈ ಆಂಟಿರಾಬಿಸ್ ಅಂತ ಇಂಜೆಕ್ಷನ್ ಅಂತ ಹೇಳ್ತೀವಲ್ಲ, ಅದನ್ನ ತಗೋಬೇಕು ಅಂತ. ಮೊದ್ಲೆಲ್ಲ ಏಳು ಸುತ್ತಿನ ಕೋಟೆ ಅಂತ ಹೇಳ್ತಿದ್ವಲ್ಲ, ಹಾಗೆ ಏಳು ಇಂಜೆಕ್ಷನ್ ಕೊಡಬೇಕು ಹೊಕ್ಕಳ ಸುತ್ತ ಅಂತ ಹೇಳ್ತಾ ಇದ್ರು. ಈಗ ಹಾಗೆಲ್ಲ, ಈಗ ಒಂದು ಎರಡು ಮೂರು ಡೋಸ್ ನಲ್ಲಿ ಅದನ್ನ ಮತ್ತೆ ಕೈಗೆ ಕೊಡೋದು ಬಂದಿದೆ. ಹೌದು ಹೌದು ಹೌದು ಹೌದು. ಮತ್ತೆ ಈ ರೆಬಿಸ್ ಇಂಜೆಕ್ಷನ್ ಈಗ ಎಲ್ಲ ಕಡೆಗೆ ಗವರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಎಲ್ಲ ಕಡೆಗೆ ಅದು ಸಿಗ್ತಿದೆ. ಹೌದು, ಮೊದಲು ಅದು ಸಿಗ್ತಾ ಇರ್ಲಿಲ್ಲ, ಜನರೆಲ್ಲ ಹುಡುಕಾಡ್ತಿದ್ರು, ಅಥವಾ ಅದು ಆಗಿಂದಾಗ ಸಿಗ್ತಾ ಇರ್ಲಿಲ್ಲ. ನಾಯಿ ಕಚ್ಚಿದ ತಕ್ಷಣ ಇಂಜೆಕ್ಷನ್ ತಗೊಂಡ್ರೆ ಅದು ಒಳ್ಳೇದು, ಬಾಡಿ ಡೆವಲಪ್ ಆದ್ಮೇಲೆ. ಜೊತೆಗೆ ನಮ್ಮ ನಾಗರಿಕರಾಗಿ ನಮ್ಮ ಜವಾಬ್ದಾರಿ ಏನು ಅಂದ್ರೆ, ರಸ್ತೆ ಬದಿಯಲ್ಲಿರುವಂತಹ ನಾಯಿಗಳಿಗೆ ಯಾವುದೇ ಕಾರಣಕ್ಕೂ ಆಹಾರವನ್ನ ಹಾಕ್ಲಿಕ್ಕೆ ಹೋಗಬಾರದು ಅಂತ. ಆಹಾರ ಸಿಗ್ತದೆ ಅಂದ್ರೆ ಅವರ ಸಂತಾನ ಅಭಿವೃದ್ಧಿ ಕೂಡ ಜಾಸ್ತಿ ಆಗ್ತದೆ, ಅವ್ರ ಸಂಖ್ಯೆ ಜಾಸ್ತಿ ಆಗ್ತದೆ, ದಾಳಿ ಮಾಡೋದು ಜಾಸ್ತಿ. ಹೌದು, ಹೆಚ್ಚಾಗಿ ರೋಗಿಸಿಗೆ ನಾಯಿ ಕಡಿದುಕೊಳ್ಳೋದಾಗುವ ಶಾಲೆ ವಿದ್ಯಾರ್ಥಿಗಳು. ಹೌದು, ಇಲ್ಲ ಅವರ ಈ ನಾಯಿಗಳ ಮನಸ್ಥಿತಿ, ಈ ನಾಯಿಗಳ ಮನಸ್ಥಿತಿ ಹೇಗಿರ್ತದೆ ಅಂತ ಹೇಳಿಕ್ ಆಗುದಿಲ್ಲ. ಹೌದು, ಮತ್ತೆ ರಸ್ತೆಗಳಲ್ಲಿ ಹೋಗುವವರನ್ನೆಲ್ಲ ಕಡಿಯುವಂತದ್ದು ಇರ್ತದೆ ಅಂತ. ಈ ಬಗ್ಗೆ ಅಂತೂ ಮುನ್ನೆಚ್ಚರಿಕೆ ವಹಿಸಬೇಕು, ವಿಶೇಷವಾಗಿ ಮಕ್ಕಳಾಗ್ಬಹುದು ಅಥವಾ ದೊಡ್ಡವರಾದ್ರೂ ಕೂಡ ನಿಂತು ಎದುರಿಸಬೇಕು ಅಂತ. ಈ ಸ್ವಾಮಿ ವಿವೇಕಾನಂದರು ಕೂಡ ಇಂತ ಪರಿಸ್ಥಿತಿ ಎದುರಾಗಿತ್ತಂತೆ, ನಾಯಿ ಬಂದ್ರೆ ಏನ್ ಮಾಡ್ಬೇಕು ಅಂತ. ನಾಯಿ ಬರ್ತದೆ ಅಂತ ಹೇಳಿ ನಾವು ಓಡಕ್ಸ್ತಿದ್ರೆ ನಮ್ಮ ಹಿಂದೆ ನಾಯಿ ಅಡ್ಸ್ಕೊಂಡು ಬರ್ತದೆ, ಅದರ ಬದಲಿಗೆ ನಿಂತು ನಾಯಿಯ ಮುಖವನ್ನ ನೋಡ್ಬೇಕಂತೆ, ಆವಾಗ ನಾಯಿ ಓಡ್ತದೆ ಅಂತ. ಪ್ರಯೋಗ ಮಾಡಿ ನೋಡಿ, ನಾನು ವಾಪಸ್ ಬರ್ಬೇಕು. ಅದ್ ಸರಿ. ಆಮೇಲೆ ದೀಪಕ್ ಅಣ್ಣ ಆವಾಗ್ಲಿ ಹಾರ್ಟ್ ಹಾರ್ಟ್ ಅಂತ ಏನ್ ಹೇಳ್ತಾ ಇದ್ದ, ಅದು ಹಾರ್ಟ್ ಹಾರ್ಟ್ ಗೊತ್ತಾಗ್ಲಿಲ್ಲ. ಹಾರ್ಟ್ ಬಗ್ಗೆಯೂ ಕೂಡ ಮಾತನಾಡುವಂತ ಇದೆ, ಯಾಕಂದ್ರೆ ನಾಡಿದ್ದು 29ಕ್ಕೆ ವಿಶ್ವ ಹಾರ್ಟ್ ದಿನ ಅಂತ, ರೋಸ್ ಡೇ ಅಂತ ಹೇಳ್ತೀವಲ್ಲ, ಅದೊಂದು ಮಹತ್ವದ ದಿನವೇ. ಯಾಕಂದ್ರೆ ಈ ಇತ್ತೀಚಿನ ದಿವಸಗಳಲ್ಲಿ ವಿಶೇಷವಾಗಿ ಯುವಕರು ಕೂಡ ಈ ಒಂದು ಹಾರ್ಟ್ ಅಟ್ಯಾಕ್ ಗೆ ಒಳಗಾಗ್ತಾ ಇದ್ದಾರೆ ಅನ್ನುವಂತ, ಅದು ಒಂದು ಗಂಭೀರವಾದಂತಹ ವಿಚಾರ. ನಮ್ಮ ಜೀವನ ಶೈಲಿ ಬದಲಾದ ಹಾಗೆ ಈ ಹಾರ್ಟ್ ಅಟ್ಯಾಕ್ ನ ಸಂಖ್ಯೆನೂ ಹೆಚ್ಚಾಗ್ತಿದೆ. ಹೌದು, ಎಕ್ಸರ್ಸೈಸ್ ಇಲ್ಲ, ಒಳಗಡೆ ಇರೋರು ಹಾರ್ಟ್ ಅಟ್ಯಾಕ್ ಅದಕ್ಕೆ ನಮ್ಮ ಆಹಾರ, ನಮ್ಮ ಅತಿಯಾದ ವ್ಯಾಯಾಮ, ಒಂದೊಂದು ಸರಿ ಕೆಲವೊಮ್ಮೆ ಬೇರೆ ಯಾವುದೋ ಸೈಡ್ ಇದ್ರದ್ದು ನಾವು ತಗೊಂಡ ಮೆಡಿಸಿನ್ ಗಳ ಸೈಡ್ ಇಫೆಕ್ಟ್ ಏನೇನೋ ಇರ್ಬೋದು. ಆದ್ರೆ ಅದಕ್ಕೋಸ್ಕರ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರ ಈ ರೋಸ್ ಡೇ ಅಂತ ಮಾಡಿದ್ರೆ, ಆ ರೋಸ್ ಡೇ ದಿನ ಅಂದ್ರೆ ಜನರಲ್ಲಿ ಒಂದು ನಿಮ್ಮ ಹಾರ್ಟ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಿ, ಕಾಪಾಡ್ಕೊಳ್ಬೇಕು, ಚೆನ್ನಾಗಿ ಇಟ್ಕೊಳ್ಳಿ ಅನ್ನೋ ಒಂದು ಸಂದೇಶ ಕೊಡೋದಕ್ಕೋಸ್ಕರ ವಿಶ್ವ. ಈಗ ರೂಪಕ್ ಹೇಳ್ತಾರೆ ಜಂಕ್ ಫುಡ್ ಇದು ರೇಟ್ ಜಾಸ್ತಿ ಆಗಿದೆ, ಜಿ ಎಸ್ ಟಿ ಜಾಸ್ತಿ ಆಗಿದೆ ಅಂತ. ಈ ಜಂಕ್ ಫುಡ್ ಜೊತೆ ಜೊತೆಗೆ ನಾವು ತಿನ್ನುವ ಆಹಾರವು ಕೂಡ ಮುಖ್ಯವಾಗ್ತದೆ, ಜೊತೆಗೆ ನಮ್ಮ ವ್ಯಾಯಾಮ ಕಡಿಮೆ ಆಗಿರುವಂತಹದ್ದು ಕೂಡ ಇನ್ನೊಂದು ಕಾರಣ ಆಗ್ತದೆ ಅಂತ. ಆಹಾರ ಜಂಕ್ ಫುಡ್ ಗಳಾಗಿದೆ ಮತ್ತೆ ವ್ಯಾಯಾಮ ಕಡಿಮೆ ಆಗಿದೆ. ಶಾಲೆಗಳಲ್ಲಿ ಈ ಪಿಟಿ ಪೀರಿಯಡ್ ಅಂತ ಮೊದಲು ಇರ್ತಿತ್ತಲ್ಲ, ಅದಕ್ಕೆ ಈಗ ಗಮನ ಕಡಿಮೆ ಆಗಿದೆ. ಯಾಕಂದ್ರೆ ಎಷ್ಟೋ ಶಾಲೆಗಳಲ್ಲಿ ಗ್ರೌಂಡೇ ಇಲ್ಲ, ಮತ್ತೆ ಈಗ ಬೇರೆ ಬೇರೆ ಉದ್ಯೋಗಕ್ಕೆ ಹೋಗುವವರು ಕೂಡ ಬೇರೆ ಬೇರೆ ಕಾರಣಕ್ಕಾಗಿ ಬ್ಯುಸಿ ಆಗಿರ್ತಾರೆ, ಅವರಿಗೆ ವ್ಯಾಯಾಮ ಮಾಡಬೇಕು, ಯೋಗಾಸನ ಮಾಡಬೇಕು ಅಂದ್ರೆ ಸಮಯ ಇಲ್ಲ ಅಂತ, ಟೈಮ್ ಇಲ್ಲ ಅಂತ. ಮತ್ತೆ ಚಿಕ್ಕ ಮಕ್ಕಳಿದ್ದಾಗ ಮುಂಚಿಂದ ಅವ್ರು ಆಟ ಆಡ್ಕೊಂಡು ಬೆಳೆದಿರ್ತಾರೆ, ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ ಗೊತ್ತಿರ್ತದೆ. ಈಗಿನ ಮಕ್ಳು ಸ್ವಲ್ಪ ಆಟ ಆಡಿದ ತಕ್ಷಣ ಸುಸ್ತಾಗ್ತದೆ, ಯಾಕಂದ್ರೆ ಪೌಷ್ಟಿಕವಾದಂತಹ ಆಹಾರ ಇಲ್ಲ. ಜೊತೆಗೆ ಬೇರೆ ಬೇರೆ ಈಗ ಬೇರೆ ಬೇರೆ ಉದ್ಯೋಗ ಮಾಡುವವರಿಗೂ ಕೂಡ ಒಂದು ರೀತಿಯ ಒತ್ತಡ ಅಥವಾ ಸ್ಟ್ರೆಸ್ ಜೀವನ ಅಂತ ಹೇಳ್ತೀವಲ್ಲ, ಅಂಥದ್ದು ಜಾಸ್ತಿ ಆಗಿದೆ ಅಂತ ಹೇಳಿ, ಆ ಒತ್ತಡದಿಂದ ಹೊರಗೆ ಬರುವುದು ಹೇಗೆ ಅನ್ನೋದನ್ನು ಕೂಡ ಅವರು ರೂಢಿಸಿಕೊಳ್ಬೇಕಾಗ್ತದೆ. ಇಲ್ಲದೆ ಹೋದ್ರೆ ಇಂಥ ಒಂದು ಆರೋಗ್ಯ ಸಮಸ್ಯೆಗಳು, ಬಿ ಪಿ ಏರುವಂತಹದ್ದು, ಸಕ್ರಿಯ ಕಾಯಿಲೆ ಬರುವಂತಹದ್ದು, ಅಥವಾ ಹಾರ್ಟ್ ಅಟ್ಯಾಕ್ ಆಗುವಂತಹದ್ದು ಸಮಸ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ ಅಂತ. ಆಮೇಲೆ ಈಗ ನಾವು ಈಗಾಗಲೇ ಈ ನವರಾತ್ರಿ ಬಗ್ಗೆ ಎಲ್ಲ ಮಾತನಾಡಿದೀವಲ್ಲ, ಜೊತೆಗೆ ಮಕ್ಕಳಿಗೂ ಕೂಡ ನವರಾತ್ರಿ ರಜೆ ಅಂತೆಲ್ಲ ಬರ್ತದೆ, ಹಾಗಾಗಿ ಬೇರೆ ಬೇರೆ ಸ್ಥಳಗಳನ್ನೆಲ್ಲ ನೋಡುವಂತ ಹೇಳಿ ಹೋಗುವಂತ ಒಂದು ಅಭ್ಯಾಸ ಇರ್ತದೆ. ಸ್ಥಳೀಯವಾಗಿ ನೋಡುವಂತಹದ್ದು ಬೇರೆ, ಬೇರೆ ಊರುಗಳಿಗೆ ಹೋಗಿ ಅಲ್ಲಿಯ ಒಂದು ವೈಭವ ಏನು ಅನ್ನೋದನ್ನ ನೋಡಬೇಕು ಅಂತ. ಹಾಗಾಗಿ ಪ್ರವಾಸ ಹೋಗುವ ಸಂದರ್ಭದಲ್ಲಿಯೂ ಕೂಡ ನಾವು ಎಚ್ಚರಿಕೆಯನ್ನು ವಹಿಸಬೇಕು, ನಮ್ಮ ಆಹಾರವನ್ನ ಸ್ವಲ್ಪ ಒಂದು ಹತೋಟಿಯಲ್ಲಿ ಇಡಬೇಕು, ಹೊಟ್ಟೆ ಕೆಟ್ಟದ ಹಾಗೆ ನೋಡ್ಕೋಬೇಕು, ಹೀಗೆಲ್ಲ ಯೋಚನೆ ಮಾಡಬೇಕು. ನವರಾತ್ರಿ ಶರದ್ ನವರಾತ್ರಿ ಮುಗೀತು ಅಂತ ಅಂದ್ರೆ ಈ ಮಳೆಗಾಲ ಮುಗೀತು ಅಂತ. ಹೌದು, ಶರದ್ ಋತು ಆರಂಭ ಆಯ್ತು, ಅಕ್ಟೋಬರ್ ತಿಂಗಳು ಬಂತು, ಅಕ್ಟೋಬರ್ ತಿಂಗಳು ಬಂತು. ಈಗ ಜನ ಪ್ರವಾಸ ಕೊರೋನಾ ಟೈಮ್, ಯಾಕಂದ್ರೆ ಈಗ ತುಂಬಾ ಸೆಕೆ ನೀರಿಲ್ಲ, ಮಳೆ ನೀರಿಲ್ಲ, ತುಂಬಾ ಚಳಿ ನೀರಿಲ್ಲ, ಎಲ್ಲಿ ನೋಡಿರು ಹಸಿರುಗಳೇ, ನದಿಗಳು ಎಲ್ಲ ಜಲಪಾತಗಳೆಲ್ಲ ತುಂಬಿ ಇದ್ ಮಾಡ್ತಾ ಇರ್ತವೆ, ಹರಿತಾ ಇರ್ತವೆ. ಹಾಗೆ ಜನರಿಗೆ ಪ್ರವಾಸ ಹೋಗೋ ಟೈಮು, ಈಗ ನಮ್ಮ ವಿಶ್ವ ಪ್ರವಾಸೋದ್ಯಮ ದಿನಾನು ಇದೇ ದಿನ. ಹೌದು ಹೌದು ಹೌದು, ಅಂದ್ರೆ ಪ್ರವಾಸಕ್ಕೆ ಹೋಗುವಾಗಲೂ ಕೂಡ ನಮ್ಮ ನಮ್ಮ ಜಾಗೃತಿಯನ್ನ ನಾವು ವಹಿಸಬೇಕು ಅಂತ ಎಲ್ಲ ಕಡೆಯೂ ಕೂಡ ಒಂದು ಫಲಕವನ್ನ ಹಾಕಿರ್ತಾರೆ, ಬೋರ್ಡ್ ಅನ್ನು ಹಾಕಿರ್ತಾರೆ, ಜಾಗ್ರತೆ ಜಾರತದೆ ಮತ್ತೆ ಸೆಲ್ಫಿ ತೆಗೆಯುವಾಗ ಜಾಗ್ರತೆ ಮಾಡ್ಕೋಬೇಕು ಅಂತ. ಆದ್ರೂ ಕೂಡ ಒಂದು ರೀತಿಯ ಸಮೂಹ ಸನ್ನಿಯಂತ ಇರ್ತದಲ್ಲ, ಒಂದು ಗುಂಪಲ್ಲಿ ಹೋದಾಗ ಒಂದಷ್ಟು ಫೋಟೋ ತೆಗೆಯುವಂತ ಅನ್ಸ್ಬಹುದು, ಅಥವಾ ಒಂದು ಸಾಹಸ ಮಾಡುವಂತ ಒಂದು ನಾನು ದೊಡ್ಡ ಮನುಷ್ಯ ತೋರಿಸ್ಲಿಕ್ಕೆ, ಆದ್ರೆ ಅದು ಪ್ರಾಣಾಪಾಯಕ್ಕೂ ಕೂಡ ಕಾರಣ ಆಗ್ತದೆ ಅನ್ನೋದನ್ನು ಯೋಚನೆ ಮಾಡಬೇಕು ಅಂತ. ಈಗ ಕೆಲವೊಬ್ರು ಬೇರೆ ಊರಿಗೆ ಪ್ರವಾಸಕ್ಕೆ ಬರ್ತಾರೆ, ಬಂದಾವಾಗ ಅಂದ್ರೆ ಅವರು ಆದಷ್ಟು ಬೇಗ ಹೋಗಿ ಮುಟ್ಕೊಳ್ಳೋದು ಒಳ್ಳೇದು. ಹೌದು, ಹೇಗಿರ್ತದೆ ಅಂತ ಗೊತ್ತಿರುತ್ತೆ, ದಿಢೀರನೆ ಮಳೆಯೂ ಬರಬಹುದು ಅಥವಾ ಅಲ್ಲಿ ಪರಿಸ್ಥಿತಿಯಲ್ಲಿ ಎಷ್ಟೋ ನಡ್ಕೊಂಡು ಹೋಗೋದು ಇದ್ದಿರಬಹುದು. ಟೈಮ್ ಬೆಳಗಿನ ಟೈಮಿಂಗ್ ಬರಬೇಕು, ಮತ್ತೆ ಬರುವಾಗ ಆ ಪ್ರವಾಸಕ್ಕೆ ಎಲ್ಲಿ ಹೋಗ್ತಾ ಇದೀವಿ ಅದ್ರ ಬಗ್ಗೆ ನಾವು ತಿಳ್ಕೊಂಡೇ ಬರಬೇಕು. ಅಲ್ಲಿ ಬಂದ ಅದನ್ನ ಹುಡ್ಕೊಳ್ಳೋದು, ಯಾಕಂದ್ರೆ ನಾವಿಲ್ಲಿ ಎಷ್ಟೋ ಸಲ ನೋಡ್ತೇವೆ ಜನ ದಾಂಡೇಲಿ ಅಂತ ಬರ್ತಾರೆ, ಕಾರವಾರಕ್ಕೆ ಬಂದ್ಬಿಟ್ಟಿರ್ತಾರೆ, ಅವ್ರು ಮತ್ತೆ ಯಾವ್ದೋ ಏರಿಯಾಕ್ ಹೋಗ್ತಾರೆ, ಅದನ್ನ ಗೂಗಲ್ ಮ್ಯಾಪ್ ಇಟ್ಕೊಂಡು ಬಂದಿರ್ತಾರೆ. ಈ ಇದರಿಂದ ಜನರಿಗೆ ಅದು ಆ ಪ್ರವಾಸದ ಎಂಜಾಯ್ಮೆಂಟ್ ಆಗೋದಿಲ್ಲ, ಸರಿಯಾಗಿ ಒಂದು ರೂಟ್ ಮ್ಯಾಪ್ ಹಾಕೊಳ್ಳಿ, ಹೋಗುವಾಗ ಬಂದಿಲ್ಲ ಗೋವಾ ಸುಮ್ನೆ ಹೋದಾಗ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು, ಆತರ ಮಾಡ್ಬಿಡಿ. ಅಲ್ಲಿ ಬಂದಾಗ ಇಲ್ಲಿ ಬಂದು ಎಲ್ಲವನ್ನ ಸರಿಯಾಗಿ ನೋಡಿ, ಯಾವ್ದು ಎಲ್ಲಿ ಜಲಪಾತ ಇದೆ, ಎಲ್ಲಿ ಸಮುದ್ರ ಇದೆ, ಎಲ್ಲಿ ಗುಡ್ಡ ಹತ್ತಬೇಕು, ಸ್ನಾನ ಎಲ್ಲಿ ಮಾಡ್ಬೇಕು, ಆಯಾ ಇದನ್ನೆಲ್ಲ ತಿಳ್ಕೊಂಡು ಬನ್ನಿ. ಸುಮ್ನೆ ಏನು ಪ್ರಯೋಜನ ಇಲ್ಲ, ಇಲ್ಲಿ ಬಂದ ಮೇಲೆ ಹುಡುಕುವುದರ ಬದಲು ಅದಕ್ಕಿಂತ ಮೊದ್ಲು ಅದರ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡ್ಕೊಂಡು ಬರ್ಬೇಕು ಅಂತ. ಮತ್ತೆ ಲಗೇಜ್ ಎಲ್ಲ ತುಂಬಾ ಜಾಸ್ತಿ ತಗೊಂಡು ಬಂದಿರ್ತಾರೆ, ಇಲ್ಲಿ ಬಂದು ಹುಡ್ಕೋದಂದ್ರೆ ಆ ಲಗೇಜ್ ತಗೊಂಡು ಹುಡ್ಕೋದಂದ್ರೆ ಅವ್ರಿಗೆ ಕಷ್ಟ ಆಗ್ತದೆ, ಮತ್ತೆ ಹುಡುಕಾಟದಲ್ಲಿ ದುಡ್ಡು ಕಳೆದು ಹೋಗುತ್ತೆ. ಜೊತೆ ಜೊತೆಗೆ ದಿವಕಣ, ಈ ಪ್ರವಾಸ ಹೋಗುವ ಸಂದರ್ಭದಲ್ಲಿಯೂ ಕೂಡ ನಾವು ಒಂದಷ್ಟು ತಿಂಡಿಗಳನ್ನೋ ನೀರಿನ ಬಾಟ್ಲ್ಗಳನ್ನೆಲ್ಲ ತಗೊಂಡು ಹೋಗಿರ್ತೀವಲ್ಲ, ಅದನ್ನ ಏನು ಮಾಡುದು ಅಂತ ಸಮಸ್ಯೆ ಬರ್ತದೆ. ಅದನ್ನ ಅಲ್ಲೇ ಕಸದ ಬುಟ್ಟಿಗೆ ಹಾಕುದೋ ಅಥವಾ ಅಲ್ಲೇ ತಗೊಂಡು ಬಿಸಾಡೋದು ಅಂತ, ರಸ್ತೆ ಬದಿಯಲ್ಲಿ ಬಿಸಾಡೋದು ಅಂತ, ಈ ಬಗ್ಗೆಯೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ಯಾಕಂದ್ರೆ ನಾಡಿದ್ದು ಅಕ್ಟೋಬರ್ 2 ಗಾಂಧಿ ಜಯಂತಿ, ಗಾಂಧಿ ಜಯಂತಿ ಅಂದ್ರೆ ವಿಶೇಷವಾಗಿ ಹೆಚ್ಚು ಗಮನ ಕೊಡುವಂತಹದ್ದು ಸ್ವಚ್ಛತೆಯ ಬಗ್ಗೆ. ಈ ಸ್ವಚ್ಛತಾ ಒಂದು ಪಾಕ್ಷಿಕ ಅಂತಲೂ ಕೂಡ ಈಗ ಇತ್ತೀಚೆಗೆ ಮೊನ್ನೆ 17 ಅಕ್ಟೋಬರ್ 2 ವರೆಗೆ ನಡೀತಾ ಇದೆ. ಇದು ಪಾಕ್ಷಿಕಕ್ಕೂ ಅಥವಾ ಒಂದು ವಾರಕ್ಕೂ ಸೀಮಿತವಾದಂತಹ ಒಂದು ಕಾರ್ಯಕ್ರಮ ಅಲ್ಲ, ವರ್ಷ ಪೂರ್ತಿ ಜನ ಜಾಗೃತಿ ಇರಬೇಕು ಅಂತ. ನಾವು ಎಲ್ಲೇ ಹೋಗ್ಲಿ ಹೇಗೆ ಹೋಗ್ಲಿ ನಮ್ಮ ಸ್ವಚ್ಛತೆ ನಮ್ಮ ಗಮನ ಇರಬೇಕು ಅದರ ಕಡೆಗೆ ಅಂತ. ಹೆಚ್ಚಾಗಿ ಪ್ಲಾಸ್ಟಿಕ್ ಇಂದ ಜನ ಎಲ್ಲ ಬಾಟ್ಲ್ಗಳನ್ನು ತೆಗೆದು ಹೋಗಬಹುದು, ಅಥವಾ ರ್ಯಾಪರ್ ಗಳಿರ್ತವೆ ಅದನ್ನು ತೆಗೆದು ಹೋಗಿರೋದು. ದಾಂಡೇಲಿ ಕಾಡ ಒಂದು ಹುಲಿ ಪ್ಲಾಸ್ಟಿಕ್ ಬಾಟ್ಲ್ ಹಿಡ್ಕೊಂಡು ಅದೊಂದು ಫೋಟೋ ಹಾಕಿದ್ರು, ಅಂದ್ರೆ ಆ ಪ್ರಾಣಿಗಳಿಗೂ ಅವಕ್ಕೇನ್ ಗೊತ್ತಾಗಲ್ಲ, ಅವ್ರು ಅದನ್ನ ಕಚ್ಚಿ ಇದು ಮಾಡ್ತಿದ್ರು, ಅವ್ರನ್ನ ನುಂಗು ಬಿಡ್ತವೆ. ಈಗ ಎಷ್ಟು ಜಾನುವಾರುಗಳ ಹೊಟ್ಟೆಗಳಲ್ಲಿ ಪ್ಲಾಸ್ಟಿಕ್ ಸಿಗುದಿಲ್ಲ, ಆಕಳ ಹೊಟ್ಟೆಗಳಲ್ಲಿ ತುಂಬ, ಅದನ್ನೆಲ್ಲ ಜಾಗ್ರತೆ ತಗೋಬೇಕು. ನಾವು ಪ್ರವಾಸಕ್ಕೆ ಎಲ್ಲ ಹೋಗ್ತೀವಿ, ಅಲ್ಲಿ ಜನರಿಗೆ ತೊಂದರೆ ಆಗ್ತಿದ್ ಬಗ್ಗೆ ಇಂಥವೆಲ್ಲ ಮಾಡಿ ಅಲ್ಲಿ ಮಾಲಿನ್ಯ ಮಾಡೋ ಬದಲು ಪ್ರವಾಸಕ್ಕೆ ಹೋಗಿ ನಿಮ್ ಇದನ್ ಮಾಡಿ ಎಲ್ಲಿ ಜಾಗದಲ್ಲಿ ಹಾಕ್ಬೇಕು ಅಲ್ಲೇ ಹಾಕಿ ಹೋಗಿ. ದೀಪಕಣ್ಣ ಹೇಳಿದ್ದು ಬಹಳ ಒಳ್ಳೇದಾಯ್ತು. ಈಗ ರೂಪಕ ಏನಾದ್ರೂ ಖರೀದಿ ಮಾಡಬೇಕಿದ್ರೆ ಖುಷಿಯಲ್ಲಿ ಎರಡು ಖರೀದಿ ಮಾಡುವುದನ್ನ ಸರಿ, ಆದ್ರೆ ರಶೀದಿಯನ್ನ ಮಾತ್ರ ತೆಗೆದುಕೊಳ್ಳುವುದಕ್ಕೆ ಮರಿಬಾರದು. ಈಗ ದೀಪಕಣ್ಣ ಬಿಸಿ ಬಿಸಿ ಚಾ ಕುಡಿಯುವ ಅಥವಾ ಚಾ ಕುಡಿಯುವ? ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ದೀಪಕ್ ಕುಮಾರ್ ಶೇಣ್ಮಿ ಹಾಗೂ ರೂಪಾಗೌಡ. ಈಗ ಕೇಳಿ ಕೃಷಿ ಮಾಹಿತಿ. ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಅಧಿಕ ಇಳುವರಿಯನ್ನ ಪಡೆಯಬಹುದಾದರೂ ಅವುಗಳನ್ನಷ್ಟೇ ಬಳಸಿ ಮಣ್ಣಿನ ಫಲವತ್ತತೆಯನ್ನ ಕಾಪಾಡಲು ಸಾಧ್ಯವಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಅತ್ಯಲ್ಪ ಬೆಲೆಗೆ ದೊರೆಯುವ ಪರಿಣಾಮಕಾರಿಯಾದ ಜೈವಿಕ ಗೊಬ್ಬರಗಳನ್ನ ಬಳಸುವುದು ಸೂಕ್ತ. ಇದರಿಂದ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವುದು ಅಲ್ಲದೆ ಅಧಿಕ ಇಳುವರಿಯನ್ನು ಕೂಡ ಪಡೆಯಬಹುದು. ಈ ಜೈವಿಕ ಗೊಬ್ಬರಗಳು ಅಂದರೆ ಪ್ರಯೋಜನಕಾರಿ ಸೂಕ್ಷ್ಮ ಜೀವಿಗಳನ್ನ ಉಪಯೋಗಿಸಿ ಕಡಿಮೆ ವೆಚ್ಚದಲ್ಲಿ ತಯಾರಿಸಿದ ಗೊಬ್ಬರಗಳನ್ನು ಈ ಜೈವಿಕ ಗೊಬ್ಬರಗಳು ಅಥವಾ ಅಣುಜೀವಿ ಗೊಬ್ಬರಗಳೆಂದು ಕರೆಯುತ್ತಾರೆ. ಈ ಅಣುಜೀವಿಗಳೆಂದರೆ ಬರೀ ಕಣ್ಣಿಗೆ ಕಾಣದಷ್ಟು ಸಣ್ಣ ಗಾತ್ರದ ಸೂಕ್ಷ್ಮ ಜೀವಿಗಳು. ಈ ಜೈವಿಕ ಗೊಬ್ಬರಗಳಲ್ಲಿ ಮುಖ್ಯವಾದವು ಸಾರಜನಕ ಸ್ಥಿರೀಕರಿಸುವ, ರಂಜಕ ಕರಗಿಸುವ, ರಂಜಕ ಹೀರುವ ಮತ್ತು ಸಾವಯವ ಪದಾರ್ಥಗಳನ್ನು ಕೊಳೆಯಿಸುವ ಜೈವಿಕ ಗೊಬ್ಬರಗಳು. ಈ ರೈಸೋಬಿಯಂ ಜೈವಿಕ ಗೊಬ್ಬರ ಸಸ್ಯಗಳ ಜೊತೆ ಸಹಜೀವನ ನಡೆಸಿ ಸಾರಜನಕ ಸ್ಥಿರೀಕರಿಸುವ ಸೂಕ್ಷ್ಮಾಣುಜೀವಿಗಳಲ್ಲಿ ಬಹಳ ಮುಖ್ಯವಾದದ್ದು. ಈ ರೈಸೋಬಿಯಂ ಸೂಕ್ಷ್ಮಾಣುಜೀವಿ ಕೇವಲ ದ್ವಿದಳ ಧಾನ್ಯದ ಬೆಳೆಯ ಬೇರುಗಳ ಮೇಲೆ ಗಂಟುಗಳನ್ನು ಮಾಡಿ ಅದರಲ್ಲಿದ್ದುಕೊಂಡೇ ಸಾರಜನಕ ಸ್ಥಿರೀಕರಣ ಮಾಡಿ ಬೆಳೆಗೆ ಒದಗಿಸುತ್ತೆ. ಸಾರಜನಕ ಸ್ಥಿರೀಕರಣ ಪ್ರಮಾಣವು ಬೇರೆ ಬೇರೆ ಬೆಳೆಗಳಲ್ಲಿ, ಬೇರೆ ಬೇರೆ ಮಣ್ಣಿನಲ್ಲಿ, ಬೇರೆ ಬೇರೆ ಪ್ರಭೇದಗಳಲ್ಲಿ ಬೇರೆ ಬೇರೆ ರೀತಿಯಾಗಿರುತ್ತದೆ. ಆದ ಕಾರಣ ಈ ಬೇಳೆಕಾಳು ಬೆಳೆಗಳಲ್ಲಿ ಸರಾಸರಿ ಒಂದು ವರ್ಷಕ್ಕೆ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ 50 ಕಿಲೋಗ್ರಾಂನಷ್ಟು ಸಾರಜನಕ ಸ್ಥಿರೀಕರಣವಾಗುತ್ತದೆ. ಹಾಗಾಗಿ ಆಯಾ ಬೆಳೆಗಳಿಗೆ ಬೇಕಾಗುವ ರೈಸೋಬಿಯಂ ಸೂಕ್ಷ್ಮಾಣುಜೀವಿಯು ಬೇರುಗಳ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಕ್ರಿಯ ಬೇರುಗಂಟುಗಳನ್ನು ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕ ಸ್ಥಿರೀಕರಣವನ್ನು ಮಾಡುತ್ತೆ. ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಸಿಗುವಂತಹ ಎಲ್ಲಾ ರೈಸೋಬಿಯಂ ಪ್ಯಾಕೆಟಿನ ಮೇಲೂ ಅದನ್ನು ಯಾವ ಬೆಳೆಗೆ ಉಪಯೋಗಿಸಬೇಕೆಂದು ನಮೂದಿಸಿರುತ್ತಾರೆ. ಕಾರಣ ರೈತರು ಅದನ್ನು ನೋಡಿ ತಮಗೆ ಬೇಕಾದ ಬೆಳೆಗೆ ನಿರ್ದಿಷ್ಟವಾದ ರೈಸೋಬಿಯಂ ಪ್ರಭೇದವನ್ನು ಪಡೆದುಕೊಳ್ಳಬಹುದು. ಇನ್ನು ಅಜೋಟೋಬ್ಯಾಕ್ಟರ್ ಮತ್ತು ಅಜೋಸ್ಪಿರಿಲಂ ಜೈವಿಕ ಗೊಬ್ಬರಗಳು ಎಲ್ಲಾ ತರದ ಬೆಳೆಗಳಿಗೂ, ಅಂದರೆ ಏಕಧಾನ್ಯದ ಬೆಳೆಗಳಾದ ಜೋಳ, ಗೋಧಿ, ಮೆಕ್ಕೆಜೋಳ, ರಾಗಿ, ಸಜ್ಜೆ, ಭತ್ತ ಮತ್ತೆ ಇನ್ನಿತರ ಬೆಳೆಗಳಾದ ಹತ್ತಿ, ಕಬ್ಬು, ಮೆಣಸಿನಕಾಯಿ, ಸೂರ್ಯಕಾಂತಿ, ಕಾಯಿಪಲ್ಲೆ ಬೆಳೆಗಳಿಗೂ, ಹಣ್ಣಿನ ಬೆಳೆಗಳಿಗೂ, ಸಾಂಬಾರು ಬೆಳೆಗಳಿಗೂ ಉಪಯೋಗಿಸಬಹುದು. ಈ ಅಜೋಟೋಬ್ಯಾಕ್ಟರ್ ಸೂಕ್ಷ್ಮಜೀವಿ ಬೆಳೆಗಳ ಬೇರುಗಳ ಸಮೀಪ ಮಣ್ಣಿನಲ್ಲಿದ್ದು ಗಾಳಿಯಲ್ಲಿರುವ ಸಾರಜನಕ ಸ್ಥಿರೀಕರಿಸಿ ಬೆಳೆಗಳಿಗೆ ಒದಗಿಸುತ್ತೆ. ಈ ಅಜೋಟೋಬ್ಯಾಕ್ಟರ್ 1 ಹೆಕ್ಟೇರ್ ಪ್ರದೇಶದಲ್ಲಿ 10-20 ಕಿಲೋಗ್ರಾಂ ಸಾರಜನಕವನ್ನು ಸ್ಥಿರೀಕರಿಸುವುದು. ಈ ಅಜೋಸ್ಪಿರಿಲಂ ಸೂಕ್ಷ್ಮಾಣುಜೀವಿ ಬೇರುಗಳ ಸಮೀಪ ಮಣ್ಣಿನಲ್ಲಿದ್ದುಕೊಂಡು ಹಾಗೂ ಒಳಗೂ ಪ್ರವೇಶಿಸಿ ಸಾರಜನಕ ಸ್ಥಿರೀಕರಣ ಮಾಡುವುದು. ಈ ಎರಡೂ ಸೂಕ್ಷ್ಮಾಣುಜೀವಿಗಳು ಸಾರಜನಕ ಸ್ಥಿರೀಕರಿಸುವುದರ ಜೊತೆಗೆ ಕೆಲವೊಂದು ಸಸ್ಯ ಪ್ರಚೋದನಾಕಾರಿ ಹಾರ್ಮೋನುಗಳನ್ನು ಉತ್ಪತ್ತಿ ಮಾಡಿ ಬೆಳೆಯ ಬೆಳವಣಿಗೆಯನ್ನು ಕೂಡ ಹೆಚ್ಚಿಸುತ್ತೆ. ಈ ಜೈವಿಕ ಗೊಬ್ಬರದ ಬಳಕೆಯಿಂದ ಏಕದಳ ಬೆಳೆಗಳ ಇಳುವರಿ 10-15% ಹೆಚ್ಚಾದದ್ದು ಅಲ್ಲದೆ 25 ಕಿಲೋಗ್ರಾಂನಷ್ಟು ಸಾರಜನಕ ಉಳಿತಾಯ ಮಾಡಬಹುದೆಂದು ಪ್ರಯೋಗಗಳಿಂದ ತಿಳಿದು ಬಂದಿದೆ. ಇನ್ನು ಬೆಳೆಗಳಿಗೆ ಬೇಕಾಗುವ ಪೋಷಕಾಂಶಗಳಲ್ಲಿ ರಂಜಕವು ಸಾರಜನಕದ ನಂತರ ಒಂದು ಮುಖ್ಯವಾದ ಸ್ಥಾನವನ್ನು ಹೊಂದಿದೆ. ರಂಜಕ ಕರಗಿಸುವ ಪರಿಣಾಮಕಾರಿ ಸೂಕ್ಷ್ಮಾಣುಜೀವಿಗಳನ್ನು ಅಳವಡಿಸಿ ತಯಾರಿಸಿದ ಗೊಬ್ಬರಗಳಿಗೆ ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಎನ್ನುತ್ತಾರೆ. ಈ ಸೂಕ್ಷ್ಮಾಣುಜೀವಿಗಳು ಕೆಲವೊಂದು ಆಮ್ಲಗಳನ್ನು ಉತ್ಪತ್ತಿ ಮಾಡಿ ಮಣ್ಣಿನಲ್ಲಿ ಬೆಳೆಗಳಿಗೆ ಸಿಗದೇ ಇರುವ ಅಥವಾ ಇನ್ನೂ ಕರಗದೇ ಇರುವ ರಂಜಕವನ್ನು ಕರಗಿಸಿ ಬೆಳೆಗಳಿಗೆ ಒದಗಿಸುವ ರೂಪಕ್ಕೆ ಪರಿವರ್ತನೆಯನ್ನು ಮಾಡುತ್ತೆ. ಸೂಪರ್ ಫಾಸ್ಫೇಟ್ ಮತ್ತು ಡಿಎಪಿ ಇವುಗಳ ಬೆಲೆಯೂ ಹೆಚ್ಚಿರುವುದರಿಂದ ಇವುಗಳ ಬದಲು ನಮ್ಮ ದೇಶದಲ್ಲಿ ಹೇರಳವಾಗಿ ಹಾಗೂ ಕಡಿಮೆ ದರದಲ್ಲಿ ದೊರೆಯುವಂತಹ ಶಿಲಾರಂಜಕವನ್ನು ಕರಗಿಸುವ ಜೈವಿಕ ಗೊಬ್ಬರಗಳ ಜೊತೆ ಇದನ್ನು ಉಪಯೋಗಿಸಬಹುದು. ರಂಜಕ ಹೀರುವ ಜೈವಿಕ ಗೊಬ್ಬರವನ್ನು ಬೇರು ಶಿಲೀಂಧ್ರ ಅಥವಾ ಮೈಕೋರೈಜಾ ಎಂದು ಕರೆಯುತ್ತಾರೆ. ಈ ಶಿಲೀಂಧ್ರವು ಸಸ್ಯಗಳ ಮೇಲಿನ ಬೇರಿನ ಜೊತೆ ಸಹಜೀವನ ನಡೆಸುತ್ತೆ. ಈ ಸಹಜೀವನದಲ್ಲಿ ಶಿಲೀಂಧ್ರವು ಸಸ್ಯದ ಬೆಳವಣಿಗೆಗೆ ಅಗತ್ಯವಿರುವ ಪೋಷಕಾಂಶಗಳನ್ನು ಮಣ್ಣಿನಿಂದ ಹೀರಿಕೊಂಡು ಸಸ್ಯಗಳಿಗೆ ಪೂರೈಸುತ್ತೆ. ಅಂತೆಯೇ ಸಸ್ಯವೂ ಸಹ ಶಿಲೀಂಧ್ರದ ಬೆಳವಣಿಗೆಗೆ ಅಗತ್ಯವಿರುವ ಆಹಾರವನ್ನು ಪೂರೈಸುತ್ತೆ. ಹೀಗೆ ಬೇರು ಮತ್ತು ಶಿಲೀಂಧ್ರದ ಸಹಜೀವನದಲ್ಲಿ ಪರಸ್ಪರ ಪ್ರಯೋಜನಕಾರಿಯಾಗುತ್ತೆ. ಈ ಬೇರು ಶಿಲೀಂಧ್ರವು ಪೋಷಕಾಂಶಗಳಾದ ರಂಜಕ ಮತ್ತು ಲಘು ಪೋಷಕಾಂಶಗಳನ್ನು ಪೂರೈಸುವುದರ ಜೊತೆಗೆ ಮಣ್ಣಿನಲ್ಲಿರುವ ರೋಗಾಣುಗಳಿಂದ ರಕ್ಷಣೆಯನ್ನು ಕೊಡುತ್ತೆ ಮತ್ತು ರೋಗಾಣುಗಳಿಗೆ ಬೇರಿನೊಳಗೆ ಪ್ರವೇಶಿಸದಂತೆ ತಡೆಯುತ್ತೆ. ಈ ಜೈವಿಕ ಗೊಬ್ಬರವನ್ನು ತೋಟಗಾರಿಕೆ ಬೆಳೆಗಳಾದ ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು, ಹೂವಿನ ಬೆಳೆಗಳು ಮತ್ತು ಕೃಷಿ ಬೆಳೆಗಳಿಗೆ ಉಪಯೋಗಿಸುವುದರಿಂದ ಸರಾಸರಿ 20-25 ಕಿಲೋಗ್ರಾಂ ಅಷ್ಟು ರಂಜಕವನ್ನು ಉಳಿತಾಯ ಮಾಡಬಹುದು. ಈ ಮೈಕೋರೈಜಾ ಅಥವಾ ರಂಜಕ ಹೀರುವ ಜೈವಿಕ ಗೊಬ್ಬರವನ್ನು 2 ಕಿಲೋಗ್ರಾಂನಷ್ಟು ಸಸಿ ಮಡಿಗಳಿಗೆ ಬೆರೆಸಿ ಬೀಜಗಳನ್ನು ಹಾಕಬೇಕು. ಈ ಶಿಲೀಂಧ್ರವು ನಾಟಿ ಮಾಡುವ ಮೊದಲೇ ಬೇರಿನೊಳಗೆ ಪ್ರವೇಶಿಸಿ ಪೋಷಕಾಂಶಗಳನ್ನು ಸಸ್ಯಗಳಿಗೆ ಒದಗಿಸುತ್ತೆ. ಸಸಿಗಳನ್ನು ಪಾಲಿಬ್ಯಾಗ್ಗಳಲ್ಲಿ ಬೆಳೆಯುವಾಗ 10-15 ಗ್ರಾಂನಷ್ಟು ಜೈವಿಕ ಗೊಬ್ಬರವನ್ನು ಮಣ್ಣಿನಲ್ಲಿ ಮಿಶ್ರಣ ಮಾಡಬೇಕು. ಈ ರೀತಿ ಮಾಡಿದ ಮೇಲೆ ಶಿಲೀಂಧ್ರವು ಬೇರಿನೊಳಗೆ ಪ್ರವೇಶ ಮಾಡಿ ರಂಜಕ ಮತ್ತು ಲಘು ಪೋಷಕಾಂಶಗಳನ್ನು ಒದಗಿಸುತ್ತೆ. ಇನ್ನು ಕೃಷಿಯಲ್ಲಿ ಲಭ್ಯವಾಗುವಂತಹ ಅನೇಕ ರೀತಿಯ ಸಾವಯವ ಪದಾರ್ಥಗಳನ್ನು ಉಪಯೋಗಿಸಿ ಕಾಂಪೋಸ್ಟ್ ಅನ್ನು ಕೂಡ ತಯಾರಿಸಬಹುದು. ಇದು ಒಂದು ರೂಢಿಯಲ್ಲಿರುವಂತಹ ಪದ್ಧತಿ. ಈಗ ಸದ್ಯ ಇರುವ ಪದ್ಧತಿಯಲ್ಲಿ ಕಾಂಪೋಸ್ಟ್ ತಯಾರಾಗಲು ಸುಮಾರು 10-12 ವಾರ ಸಮಯ ಬೇಕಾಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಡೆಸಿದ ಸಂಶೋಧನೆಯ ಪ್ರಕಾರ ಕಾಂಪೋಸ್ಟ್ ತಯಾರಿಸುವಾಗ ಸಾವಯವ ಪದಾರ್ಥಗಳನ್ನು ಕೊಳೆಯಿಸುವ ಸೂಕ್ಷ್ಮಾಣುಜೀವಿಗಳನ್ನು ಉಪಯೋಗಿಸಿದರೆ ಬಹಳ ಬೇಗ ಅಂದರೆ 6-7 ವಾರಗಳಲ್ಲಿ ಒಳ್ಳೆಯ ಕಾಂಪೋಸ್ಟ್ ತಯಾರಿಸಬಹುದು. ಹಾಗಿದ್ರೆ ಈ ಜೈವಿಕ ಗೊಬ್ಬರಗಳನ್ನು ಹೇಗೆ ಉಪಯೋಗಿಸುವುದು? ಮೊದಲು ಕಡ್ಡಿ ಕೂಡಿ ಹಾಕಿ ಒಂದು ಅಂಗುಲ ಉದ್ದಕ್ಕೆ ಕತ್ತರಿಸಿ ಅದರ ಮೇಲೆ ಈ ಜೈವಿಕ ಗೊಬ್ಬರವನ್ನು 25-30 ಕಿಲೋಗ್ರಾಂನಷ್ಟು ಸಗಣಿಯನ್ನು 50-60 ಲೀಟರ್ ನೀರಿನೊಂದಿಗೆ ಬೆರೆಸಿ ಇದನ್ನು ತ್ಯಾಜ್ಯ ವಸ್ತುಗಳ ಮೇಲೆ ಹಂತ ಹಂತವಾಗಿ ಸಿಂಪಡಿಸಬೇಕು ಮತ್ತು ಅದಕ್ಕೆ ಬೇಕಾಗುವ ತೇವಾಂಶವನ್ನು ಒದಗಿಸಿದರೆ ಸಾವಯವ ಪದಾರ್ಥಗಳು ಬೇಗನೆ ಕೊಳೆತು ಒಂದು ಒಳ್ಳೆಯ ಪೋಷಕಾಂಶ ಭರಿತ ಕಾಂಪೋಸ್ಟ್ ಗೊಬ್ಬರವಾಗುತ್ತೆ. ಈ ರೈಸೋಬಿಯಂ, ಅಜೋಟೋಬ್ಯಾಕ್ಟರ್, ಅಜೋಸ್ಪಿರಿಲಂ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳನ್ನು ಬೀಜಗಳಿಗೆ ಲೇಪಿಸುವುದರ ಮೂಲಕ ಅಥವಾ ನೇರವಾಗಿ ಮಣ್ಣಿಗೆ ಹಾಕುವುದರ ಮೂಲಕ ಸಸ್ಯಗಳ ಬೇರುಗಳಿಗೆ ಉಪಚರಿಸುವುದರ ಮೂಲಕ ಇದನ್ನು ಉಪಯೋಗಿಸಬಹುದು. 1 ಲೀಟರ್ ನೀರಿನಲ್ಲಿ 150 ಗ್ರಾಂ ಪ್ರಮಾಣದಲ್ಲಿ ಬೆಲ್ಲ ಅಥವಾ ಸಕ್ಕರೆಯನ್ನು ಕರಗಿಸಿ ನಂತರ 5-10 ನಿಮಿಷ ಕುದಿಸಿ ಅಂಟು ದ್ರಾವಣವನ್ನು ತಯಾರಿಸಬೇಕು. 10 ಕಿಲೋಗ್ರಾಂ ಬೀಜಕ್ಕೆ 4 ಲೀಟರ್ ದ್ರಾವಣ ಬೇಕಾಗುತ್ತೆ. ಮತ್ತೆ ಅಂಟು ದ್ರಾವಣ ಪೂರ್ಣ ತಣ್ಣಗಾದ ಮೇಲೆ ಅದರಲ್ಲಿ 1 ಪ್ಯಾಕೆಟ್ ಜೈವಿಕ ಗೊಬ್ಬರ ಹಾಕಿ ಕಲಸಿ ಎಕರೆಗೆ ಬೇಕಾಗುವ ಬೀಜದ ಮೇಲೆ ಸುರಿದು ಬೀಜಗಳಿಗೆ ಸರಿಯಾಗಿ ಮತ್ತು ಸಮನಾಗಿ ಲೇಪಿಸಬೇಕು. ಇನ್ನು ಸಸಿಗಳನ್ನು ಮಡಿಗಳಿಂದ ಕಿತ್ತು ಹೊಲದಲ್ಲಿ ನಾಟಿ ಮಾಡುವಾಗ ಮೊದಲು ಸಸಿಗಳ ಬೇರುಗಳನ್ನು ನೀರಿನಲ್ಲಿ ತಯಾರಿಸಿದ ಜೈವಿಕ ಗೊಬ್ಬರದಲ್ಲಿ ಅದ್ದಿ ಕೂಡಲೇ ನಾಟಿಯನ್ನ ಮಾಡಬೇಕು. ಈ ಪದ್ಧತಿಯು ಕಾಯಿಪಲ್ಯ ಬೆಳೆ, ಭತ್ತ, ಮೆಣಸಿನಕಾಯಿ ಇತ್ಯಾದಿ ಬೆಳೆಗಳಲ್ಲಿ ಉಪಯೋಗಿಸುವುದು ಅನುಕೂಲ. ಜೈವಿಕ ಗೊಬ್ಬರದ ಪುಡಿಯನ್ನು ಕಾಂಪೋಸ್ಟ್, ಕೊಟ್ಟಿಗೆ ಗೊಬ್ಬರ ಅಥವಾ ಮಣ್ಣಿನ ಜೊತೆ ಮಿಶ್ರಣ ಮಾಡಿ ಬಿತ್ತುವ ಸಾಲುಗಳಲ್ಲಿ ನೇರವಾಗಿ ಹಾಕಬೇಕು. ಸಾಮಾನ್ಯವಾಗಿ ಕಬ್ಬಿನ ಬೆಳೆಗಳಲ್ಲಿ ಈ ವಿಧಾನವನ್ನು ಹೆಚ್ಚು ಅನುಸರಿಸುತ್ತಾರೆ. ಈ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸುವಾಗ ಕೆಲವೊಂದು ಅಂಶವನ್ನು ಗಮನಿಸಬೇಕು. ಇದನ್ನು ತಂಪಾದ ಒಣಹವೆಯಲ್ಲಿ ಶೇಖರಿಸುವುದರ ಜೊತೆಗೆ ನೇರವಾಗಿ ಬಿಸಿಲು ಮತ್ತು ಶಾಖ ತಟ್ಟದಂತೆ ಎಚ್ಚರ ವಹಿಸಬೇಕು. ಪ್ಯಾಕೆಟ್ನ ಮೇಲೆ ನಮೂದಿಸಿದ ಅವಧಿ ಮುಗಿಯುವುದಕ್ಕೆ ಮೊದಲು ಮತ್ತು ನಮೂದಿಸಿದ ಬೆಳೆಗೆ ಮಾತ್ರ ಉಪಯೋಗಿಸಬೇಕು. ಅಂಟು ದ್ರಾವಣದಲ್ಲಿ ಜೈವಿಕ ಗೊಬ್ಬರವನ್ನು ಕಲಿಸುವಾಗ ಅಂಟು ದ್ರಾವಣ ಬಿಸಿಯಾಗಿರಬಾರದು ಹಾಗೂ ಬೀಜಗಳಿಗೆ ಲೇಪಿಸುವಾಗ ಬೀಜದ ಕವಚಕ್ಕೆ ಧಕ್ಕೆಯಾಗದಂತೆ ಜಾಗ್ರತೆಯನ್ನು ವಹಿಸಬೇಕು. ಜೈವಿಕ ಗೊಬ್ಬರಗಳು ನೇರವಾಗಿ ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕಗಳೊಂದಿಗೆ ಸಂಪರ್ಕ ಬರದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಕೃಷಿ ಮಾಹಿತಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ಕಾರವಾರ. ಶ್ರೋತೃಗಳಿಗೆ ಗಮನಿಸಿ, ನಾಳೆ ಸಂಜೆ 5 ಗಂಟೆಗೆ ಬದಲಾದ ತೆರಿಗೆಯಿಂದ ನಿಮ್ಮ ನಿರೀಕ್ಷೆ ಹಾಗೂ ಅನುಭವ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಮಗೆ ಕರೆ ಮಾಡಿ ನಿಮ್ಮ ಬದಲಾದ ತೆರಿಗೆಯ ಕುರಿತು ನಿಮ್ಮ ಅನಿಸಿಕೆ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ: 2253455, ಎಸ್ಡಿ ಕೋಡ್ ಸಂಖ್ಯೆ 08382. ನಾಳೆ ಸಂಜೆ 5 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಶ್ರೋತೃಗಳೇ, ಇನ್ನು ಮುಂದೆ ಕಸ್ತೂರವ್ವ ಮೊಹಸೇನ್ ಅವರ ಮತ್ತು ಸಂಗಡಿಯಿಂದ ಗೀಗಿ ಪದಗಳನ್ನು ಕೇಳೋಣ. ಕೇಳ್ರಿ, ಆ ತಾಯಿ ತಂದಿ ಮಾಯ ಮರ್ತೆವ ಬೇಗ ಉತ್ತಾಗ ನೆಲೆಯತ್ತ ಪೂರೈಸಿದೀಗ. ತಾಯಿ ಗೊಗ್ಗರ ಕಾದ್ಯ ಗೊರ ಅರಣ್ಯದಾಗ ಹಲಸಿದ ಮೇಲೆ ಮುಚ್ಚಮ ಜೀಗಿ ನಿನಗ. ಆ ತಾಯಿ ಗೊಗ್ಗರ ಕಾದ್ಯ ಗೊರ ಅರಣ್ಯದಾಗ ಗೊಗ್ಗರ ಕಾದ್ಯ ಗೊರ ಅರಣ್ಯದಾಗ ಹಲಸಿದ ಮೇಲೆ ಮುಚ್ಚಮ ಜೀಗಿ ನಿನಗ. ಹುಟ್ಟಿನ ತ್ಯಾಗ ಆ ತಾಯಿ ಬ್ಯಾಸೋತ್ತ ಮನೆಗಿದ ಹುತ್ತಿನ ತೆಳಗ ದಸರಕ್ಕ ಬರ್ತಾಗ ಮಲ್ಲಿಕಾರ್ಜುನ ಅತೈ ಬ್ಯಾಸತ್ತ ಮನೆಗಿದ ಹುತ್ತಿನ ತೆಳಗ ದಸರಕ್ಕ ಬರ್ತಾಗ ಮಲ್ಲಿಕಾರ್ಜುನ ಅಮ್ಮ ನನ್ನ